ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್ 19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್ 19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ PS ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು RS ಚಾಂದಕೋಟೆ. ರೈತ ಬಾಂಧವರೇ, ಶರಣು ಶರಣಾರ್ಥಿಗಳು, ಕಬ್ಬು ವಾಣಿಜ್ಯ ಬೆಳೆಗಳಲ್ಲಿಯೇ ಪ್ರಮುಖ ಬೆಳೆ. ಈ ಬೆಳೆಗೆ ನೀರಾವರಿ ಅತ್ಯವಶ್ಯಕ, ಅಲ್ಲದೆ ಉತ್ತಮ ಬೇಸಾಯ ತಾಂತ್ರಿಕತೆಗಳು ಕೂಡ ಅಷ್ಟೇ ಮುಖ್ಯ. ಇಂದಿನ ದಿನಗಳಲ್ಲಿ ರೈತರು ಅನೇಕ ಕಾರಣಗಳಿಂದಾಗಿ ಇಳುವರಿಯಲ್ಲಿ ಅಷ್ಟೇನೂ ಪ್ರಗತಿ ಕಾಣ್ತಾ ಇಲ್ಲ. ಇದಕ್ಕೆ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ? ಹೆಚ್ಚು ಇಳುವರಿ ಹಾಗೂ ಉತ್ತಮ ಗುಣಮಟ್ಟದ ಕಬ್ಬು ಬೆಳೆಯಬೇಕಾದರೆ ಏನೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅನ್ನೋದರ ಕುರಿತು ಮಾಹಿತಿ ನೀಡಲು ಇಂದು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ವಿಜಯಪುರ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ PS ಪತ್ತಾರ್ ಅವರು. ಇವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟರ್ PS ಪತ್ತಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಾಹೇಬ್. ನಮಸ್ಕಾರ. ಇದೀಗ ಹೇಳಿದ ಹಾಗೆ ಕಬ್ಬು ವಾಣಿಜ್ಯ ಬೆಳೆಗಳಲ್ಲಿಯೇ ಅತ್ಯಂತ ಪ್ರಮುಖವಾದ ಬೆಳೆ. ಈ ಕಬ್ಬು ಬೇಸಾಯಕ್ಕೆ ನಾವು ಭೂಮಿ ಯಾವ ರೀತಿ ಇರಬೇಕು, ಮಣ್ಣು ಯಾವ ರೀತಿ ಇರಬೇಕು ಮತ್ತು ಈ ನಾಟಿ ಮಾಡಬೇಕಾದ್ರೆ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು, ಆ ಬಗ್ಗೆ ತಿಳಿಸಿಕೊಡ್ರಿ. ಬಹಳ ಮುಖ್ಯವಾದಂಥ ವಿಚಾರ ಇದು. ಈಗ ಯಾಕಂದ್ರೆ ಕಬ್ಬು ಸುಮಾರು 4 ವರ್ಷ ಭೂಮಿಯಲ್ಲಿ ಇರುವಂತಹ ಒಂದು ಬೆಳೆ. ಮೊದಲು ಭೂಮಿ ಯಾವ ರೀತಿಯಿಂದ ನಾವು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಬಹಳ ಸೂಕ್ತ. ಇಲ್ಲಿ ರೈತರು ಇದನ್ನ ಮಸಾರಿ ಭೂಮಿಯೊಳಗೂ ಬೆಳೀತಾರ, ಎರಿ ಭೂಮಿಯಾಗೂ ಬೆಳೀತಾರ, ಕೆಲವೊಬ್ರು ಮಡ್ಡಿ ಭೂಮಿಯಾಗೂ ಬೆಳೀತಾರ. ಆದ್ರೆ ಇದಕ್ಕೆ ಒಂದು ಒಳ್ಳೆ ಸೂಕ್ತವಾದಂತಹ ಒಂದು ಮಣ್ಣು ಅಂತಂದ್ರೆ ಎರಿ ಭೂಮಿಯಲ್ಲಿ ಇದನ್ನ ಏನಾದರೂ ಬೆಳೆದಿದ್ದೆ ಆದ್ರೆ ಇಳುವರಿಯಲ್ಲಿ ನಾವು ಬಹಳಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ಮಣ್ಣು ತಯಾರಿಕೆ ಬಗ್ಗೆ ಅಂತಂದ್ರೆ ಈಗ ಬಹುಶಃ ಈ ದೊಡ್ಡ ಗಳೆ ಮಾಡೋಂದ್ರೆ ನಾವು ನೇಗಿಲು ಹೊಡೆದಿರಬಹುದು ಅಥವಾ ಅದನ್ನ ಮುಂದೆ ನೇಗಿಲು ದೊಡ್ಡ ದೊಡ್ಡ ರೆಂಟಿ ಹೇಳ್ತಾವೋ ಅದನ್ನು ಪುಡಿ ಮಾಡೋದಿರಬಹುದು. ಇದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಇದಕ್ಕೆ ನಾವು ಈಗಿನ ಮಾಗಿ ಉಳುಮೆ ಅಂತೇಳಿ ನಮ್ಮ ಹಿರಿಯರು ಹಿಂದಲಿಂದ ಮಾಡ್ಕೊಂಡು ಬಂದರೆ, ಸೊ ಅದನ್ನ ನಾವು ಒಂದ್ಸಲ ಬ್ಯಾಸಿಗೆಗೆ ಅದನ್ನ ಒಳ್ಳೆ ರೀತಿಯಿಂದ ಮಾಗಿ ಉಳುಮೆ ಮಾಡಿ ಅದನ್ನ ಏನು ಅದರಲ್ಲಿ ಇದ್ದಂತ ಕಸಗಳಿರಬಹುದು ಅಥವಾ ಏನು ಕೀಟಗಳ ಕೋಶ ಇರಬಹುದು ಅದನ್ನ ನಾಶಪಡಿಸಿ ನಂತರ ನಾವೇನು ಗುರ ಅಂತ ಹೊಡಿತೀವಿ, ಕಲ್ಟಿವೇಟರ್ ಅಂತ ಹಾಕ್ತೀವಿ. ಅದಾದ ನಂತರ ಎಲ್ಲಾದರೂ ತೆಗೆದಿನ ಇತ್ತಪ್ಪ ಅಂತಂದ್ರೆ ಲೆವೆಲ್ ಮಾಡುವಂಥದ್ದು ಇರಬಹುದು. ಸೊ ಅದನ್ನೆಲ್ಲ ಮಾಡಿದ ನಂತರ ನಾವು ಇದನ್ನ ಭೂಮಿ ಫಲವತ್ತತೆ ಅನ್ನುವಂಥ ವಿಚಾರವನ್ನು ಹೇಳಿದ್ರಿ ನೀವು, ಯಾವ ರೀತಿಯಿಂದ ಭೂಮಿ ಫಲವತ್ತತೆ ಕಾಪಾಡ್ಕೋಬೇಕಂತೇಳಿ. ಸೊ ಆ ಒಂದು ದಿಶೆಯಲ್ಲಿ ನಾವು ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ಕಬ್ಬಿಗೆ ಅಥವಾ ಯಾವುದೇ ಒಂದು ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತೀವಿ. ಸೊ ಆದ್ರೆ ಇತ್ತಿತ್ತಲಾಗಿ ರೈತರು ಏನ್ ಮಾಡ್ತಾರೆ, ಇಲ್ಲ ಯಾವುದು ನಮ್ಮಲ್ಲೇ ದನಗಳ ಸಾಕಾಣೆ ಕಡಿಮೆ ಆಗಿಬಿಟ್ಟಿದೆ, ಹಿಂಗಾಗಿ ಕೊಟ್ಟಿಗೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಸಿಗುವಂತ ಪ್ರಮಾಣ ಬಹಳ ಕಡಿಮೆ ಇದೆ. ಆದರೂ ಎಲ್ಲಿ ರೈತರಿಗೆ ಸಿಗುತ್ತ, ಅದಕ್ಕೆ ಅಂತ ರೈತರು ಪ್ರತಿ ಎಕರೆಗೆ ಕನಿಷ್ಠ 10 ಟನ್ನಷ್ಟು ನಾವು ಸಾವಯವ ಗೊಬ್ಬರನ್ನ ಹಾಕಬೇಕಾಗತ್ತ. ಇದು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಹಿರಿಯ ವಿಜ್ಞಾನಿಗಳು ನಮಗೇನು ಇದ್ರ ಕೃಷಿಯಲ್ಲಿ ಸಂಶೋಧನೆ ಮಾಡಿದಂತ ವಿಜ್ಞಾನಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೀವು ಭೂಮಿಗೆ ಫಲವತ್ತತೆ ಮಾಡಿ ಅಥವಾ ಭೂಮಿಗೆ ಪೋಷಕಾಂಶ ಕೊಡಿ, ಬೆಳೆಗೆ ಅಲ್ಲ. ಅದಕ್ಕೆ ಭೂಮಿ ಫಲವತ್ತತೆ ಮಾಡುವುದು ಬಹಳ ಮುಖ್ಯ. ಹಿಂಗಾಗಿ ಪ್ರತಿ ಎಕರೆಗೆ ಕನಿಷ್ಠ 1-10 ಟನ್ನು ಈ ಸಾವಯವ ಗೊಬ್ಬರನ ಸೇರಿಸಬೇಕಾಗತ್ತೆ. ಸೊ ಸಾವಯವ ಗೊಬ್ಬರ ಇಲ್ಲಪ್ಪ ಅಂತ ಸಂದರ್ಭದಲ್ಲಿ ನಾವು ಏನು ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರೆ ಸೆಣಬಿರಬಹುದು ಅಥವಾ ದಹಿಂಚಾ ಇರಬಹುದು ಅಥವಾ ದಹಿಂಚಾ ಸೆಣಬು ನಮಗೆ ಸಿಗದಿದ್ರು ಈ ದ್ವಿದಳ ಧಾನ್ಯಗಳು ಏನಂತೀವಿ ನಾವು, ಏನು ಅಕಡಿ ಕಾಳು ಬೆಳೆಗಳಂತೀವಿ, ಅವನ್ನ ನಿಮಗೆ ಯಾವ್ದು ಸಿಗ್ತದ, ಅಲಸಂದಿ, ಅವ್ರಿ, ತೊಗರಿ, ಯಾವುದೇ ಇರಬಹುದು, ಎಕರೆಕ್ಕೆ ಸುಮಾರು ಒಂದು 15-20 ಕಿಲೋ ಅಷ್ಟು ಆ ಒಂದು ದ್ವಿದಳ ಧಾನ್ಯಗಳ ಬೆಳೆಯನ್ನ ಈ ಬೀಜವನ್ನು ತಗೊಂಡು ನಾವು ಬಿತ್ತಿ ಸುಮಾರು 40-45 ದಿವಸ ಆದ ನಂತರ ನಾವು ಅದಕ್ಕೆ ಭೂಮಿ ಸೇರಿಸಿದೆವಪ್ಪ ಅಂತಂದ್ರೆ ಭೂಮಿ ತನ್ನ ಫಲವತ್ತತೆಯನ್ನ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಈ ಕಬ್ಬಿನಂತ ಬೆಳೆಗೆ ಮಾತ್ರ ಬಹಳ ಮುಖ್ಯವಾಗಿ ನಾವು ಸಾವಯವ ಪದಾರ್ಥನ ಉಪಯೋಗ ಮಾಡೋದು ಬಹಳ ಸೂಕ್ತ. ಈಗ ಎರಿ ಮಣ್ಣು ಅಂತ ಹೇಳಿದ್ರಿ, ಆಳವಾದ ಕಪ್ಪು ಭೂಮಿ ಇರಬೇಕಾ ಅಥವಾ ಮಧ್ಯಮ ಆಳದ್ದು? ಇಲ್ಲ, ಈಗ ಎರಿ ಮೂರು ರೀತಿಯಿಂದ, ಈ ಮಧ್ಯಮ ಆಳ ಇರಬಹುದು ಅಥವಾ ಶಾಲೋ ಅಂತ ಅಂದ್ರೆ ಅತಿ ಆಳವಾದಂತದ್ದು ಇರಬಹುದು. ಆದ್ರೆ ಇಲ್ಲಿ ನೀರು ಹಿಡ್ಕೊಳ್ಳುವಂತ ಪ್ರಮಾಣ ಜಾಸ್ತಿ ಇತ್ತಪ್ಪ ಭೂಮಿಗೆ ಅಂತಂದ್ರೆ ಕಬ್ಬು ಇಳುವರಿ ಜಾಸ್ತಿ ಇರಲಿಕ್ಕೆ ಸಾಧ್ಯತೆ. ಆಮೇಲೆ ನೀವು ಹೇಳದಂಗ ರೈತರು ಏನ್ ಮಾಡ್ತಾರೆ, ಒಂದ್ ತಪ್ಪನ್ನಂದ್ರೆ ರಾಸಾಯನಿಕ ಗೊಬ್ಬರ ನೀವೇನ್ ಶಿಫಾರಸು ಮಾಡ್ತೀವಿ ಅಷ್ಟೆಲ್ಲ ಹಾಕ್ತಾರ, ಆದ್ರೆ ತಾವೇನು ಸಾವಯವ ಗೊಬ್ಬರ ಹೇಳ್ತೀರಿ ಅದನ್ನ ಶೇಕಡಾ 1ರಷ್ಟು ಪಾಲಿಸಂಗಿಲ್ಲ. ಬಹಳ ಯಾಕಂದ್ರೆ ಅನಿವಾರ್ಯ ಇದೆ, ರೈತರಲ್ಲಿನೂ ಅನಿವಾರ್ಯ ಇದೆ. ಯಾಕಂತಂದ್ರೆ ಈಗ ದನಗಳ ಸಂಖ್ಯೆ ಅಂದ್ರೆ ನಾವು ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಅವರು ಅದನ್ನ ಅನಿವಾರ್ಯವಾಗಿ ಕಡಿಮೆ ಬೆಳೆಸ್ತಾ ಇದ್ದಾರೆ. ಇನ್ನು ಕಬ್ಬು ನಾಟಿ ಮಾಡಬೇಕಾದ್ರೆ ಯಾವ ಹಂಗಾಮ ಸೂಕ್ತ ಅಂತೀರಿ? ಈಗ ನಾವು ಬಹಳಷ್ಟು ರೈತರು ಎಲ್ಲಾ ಹಂಗಾಮನಾಗ ಕಬ್ಬನ್ನು ನಾಟಿ ಮಾಡ್ತಾರೆ. ಆದ್ರೆ ನಾವೇನ್ ಹೇಳೋದಂತಂದ್ರೆ ಈ ಬ್ಯಾಸಿಗೆ ಒಳಗೆ ಅಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳನ್ನು ಹೊರತುಪಡಿಸಿ ಯಾವುದೇ ಹಂಗಾಮಿನಲ್ಲಿ ಕಬ್ಬನ್ನು ನಾಟಿ ಮಾಡಬಹುದು, ಅದರೊಳಗೆ ಏನೂ ಇದು ಇಲ್ಲ. ಆದರೆ ಬೇಸಿಗೆಯಲ್ಲಿ ನಾವು ನಾಟಿ ಮಾಡಿದೆವು ಅಂತಂದ್ರೆ ಅದು ಏನು ನೀರನ್ನು ಕೊರತೆ ಆಗ್ತದೆ, ಮತ್ತೆ ಅದು ಏನು ನಾವು ನೊಣದ ಬಾಧೆ ಅಂದ್ರೆ ಆ ಇದಕ್ಕೆ ಬೆಳಿಗ್ಗೆ ಕೀಟದ ಬಾಧೆ ಜಾಸ್ತಿ ಆಗುತ್ತೆ. ಆ ಉದ್ದೇಶಕ್ಕೆ ಈ ಬೇಸಿಗೆಯಲ್ಲಿ ಒಂದು ಬಿಟ್ಟು ಉಳ್ಕಿದ ಯಾವುದೇ ಟೈಮಲ್ಲಿ ನಾವು ಅದನ್ನ ನಾಟಿ ಮಾಡಬಹುದು. ಇದೀಗ ಹೇಳ್ತಾ ಇದ್ರಿ ಸಾವಯವ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರದ ಕುರಿತು, ಇವುಗಳನ್ನು ಬಳಸಿಕೊಂಡು ಅಥವಾ ಇನ್ನಿತರೆ ಯಾವುದಾದ್ರೂ ವಸ್ತುಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿಕೋಬಹುದು? ಈಗ ಅದನ್ನೇ ಈಗ ಮುಖ್ಯವಾಗಿ ನಾವು ಈ ಒಂದು ಸಾವಯವ ಪದಾರ್ಥ ಅಂತ ಹೇಳಿದೇವಲ್ಲ, ಸೊ ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ಬರ್ತದೆ. ಈಗ ಒಂದು ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಸೊ ಅದ್ರ ಜೊತೆಗೆ ಈ ಪ್ರೆಸ್ ಮಾಡಿ ಫ್ಯಾಕ್ಟರಿಯವ್ರನ್ನ ಪ್ರೆಸ್ ಮಾಡಿ ಅಂತ ಕೊಡ್ತಾರೆ. ಪ್ರೆಸ್ ಮಾಡಿದ್ರೆ ಮಳ್ಳಿ ಅಂತ ಹೇಳಿ ನಮ್ಮ ರೈತರು ತಮ್ಮ ಗ್ರಾಮ ಭಾಷೆಯಲ್ಲಿ ಕರೀತಾರೆ. ಅದನ್ನು ಸಹಿತ ನೇರವಾಗಿ ಮಳ್ಳಿಯನ್ನ ನಾವು ಭೂಮಿಗೆ ಸೇರಿಸೋ ಬದಲು ಆ ಫ್ಯಾಕ್ಟರಿಯಿಂದ ತಂದು ಒಂದು 3-4 ತಿಂಗಳು ನಾವು ಅದಕ್ಕೆ ನೆರಳಾಗಿಟ್ಟು ಅದಕ್ಕೆ ಸ್ವಲ್ಪ ನೀರು, ಯಾಕಂದ್ರೆ ಬಹಳ ಕಾವಿರ್ತದ ಅದು, ಆ ನೀರು ಸಿಂಪಡಿಸಿಕೊಂಡಿದ್ದು ಅದ್ರ ಜೊತೆ ಕೆಲವೊಂದು ಕಲ್ಚರ್ ಸಿಗ್ತಾವ ನಮ್ಮಲ್ಲಿ, ಕಾಂಪೋಸ್ಟ್ ಕಲ್ಚರ್ ಅದು ಬರ್ತದ, ಅಜೋಸ್ಪಿರ್ಲಮ್ ಅದು ಬರ್ತದ, ಅಸ್ಟೋಬ್ಯಾಕ್ಟರ್ ಅದು ಬರ್ತದ, PSB ಅಂತ ಬರ್ತದ, ಟ್ರೈಕೋಡರ್ಮಾ ಅಂತ ಬರ್ತದ. ಇವನ್ನೆಲ್ಲ ಈ ಒಂದು ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನ ಆ ಒಂದು ಏನು ಪ್ರೆಸ್ ಮಡ್ಡಲ್ಲಿ ಅಥವಾ ಮಳ್ಳೆಯಲ್ಲಿ ಮಿಕ್ಸ್ ಮಾಡಿ ನಾವು ನೀರು ಸ್ವಲ್ಪ ಸಿಂಪಡಿಸಿಕೊಂಡಿದ್ದು ಸ್ವಲ್ಪ ಅದರಲ್ಲಿ ತೇವಾಂಶ ಇತ್ತಪ್ಪ ಅಂತಂದ್ರೆ ಅದನ್ನು ಸಹಿತ ನಾವು ಸಾವಯವ ಗೊಬ್ಬರನಾಗಿ ಉಪಯೋಗ ಮಾಡೋದು. ಇದು ಒಂದು. ಇನ್ನೊಂದು ನಾನು ಸೆಣಬು ಮತ್ತು ದೈಂಚಾ ಬಗ್ಗೆ ಹೇಳ್ತಾ ಇದ್ದೆ. ಸೊ ಅವನು ಸಹಿತ ನಾವು ಈ ಬಿತ್ತಿ ಸುಮಾರು ಒಂದು 40-45 ದಿವಸ ಬಹಳ ಹೂವಾಡು ಟೈಮ್ನಾಗ ಅದನ್ನ ನಾವು ಭೂಮಿಗೆ ಸೇರಿಸಿದ್ದೇ ಆತಪ್ಪ ಅಂತಂದ್ರೆ, ಯಾಕಂದ್ರೆ ಇವೆಲ್ಲ ದ್ವಿದಳ ಧಾನ್ಯಗಳು, ವಾತಾವರಣ ಇದ್ದಂತ ಎಲ್ಲಾ ಸಾರಜನಕವನ್ನು ತಮ್ಮ ಬೇರ್ನಾಗ ಶೇಖರಣೆ ಮಾಡಿ ಮುಂದೆ ಬರುವಂತಹ ಬೆಳೆಗೆ ಕೊಡುವಂತ ಶಕ್ತಿ ಆ ದ್ವಿದಳ ಧಾನ್ಯಕ್ಕೆ ಇದೆ. ಅದಕ್ಕೆ ನಾವು ದ್ವಿದಳ ಧಾನ್ಯವನ್ನು ನಾವು ಉಪಯೋಗ ಮಾಡುವುದು ಬಹಳ ಸೂಕ್ತ. ಈ ಹಸಿರೆಲೆ ಗೊಬ್ಬರದ ಬೀಜಗಳು ತಮ್ಮ ಹತ್ರ ಏನಾದ್ರೂ ಸಿಗ್ತವೋ, ಎಲ್ಲಿ ಸಿಗ್ತವೋ? ಅದಕ್ಕೆ ನಾನು ಮೊದಲನೇ ಹೇಳಿದೆ, ನಾನು ಯಾವುದೇ ಒಂದು ಹಸಿರೆಲೆ ಗೊಬ್ಬರ ಅಂದ ತಕ್ಷಣ ಸೆಣಬು ದೈಂಚ ಅಂತೇಳಿ ಹುಡುಕಾಡ್ಕೊಂತ ಹೋಗುವ ಬದಲಿ ನಮ್ಮ ರೈತರ ಬಾಂಧವರು ತಮ್ಮಲ್ಲೇ ಏನು ಸಿಗ್ತದ ದ್ವಿದಳ ಧಾನ್ಯಗಳು, ಅಲಸಂದಿ, ಅವರಿ, ತೊಗರಿ, ಮಡಿಕೆ, ಅವು ಎಲ್ಲಾನು ಮಿಕ್ಸ್ ಮಾಡಿ ಎಕರೆಗೆ ಒಂದು 20-25 ಕೆಜಿ ಅಷ್ಟು ನಾವು ಬಿತ್ತಿ ಹೂವಾಡು ಟೈಮ್ನಾಗ ನಾವು ಮುಚ್ಚಿದೆವು, ಮಣ್ಣಾಗ ಸೇರಿಸಿದೆವಪ್ಪ ಅಂತಂದ್ರೆ ಇದು ಒಳ್ಳೆ ಫಲವತ್ತಾದ ಒಂದು ಭೂಮಿಯನ್ನ ನಾವು ತಯಾರು ಮಾಡಿದಂಗಾಗುತ್ತೆ. ಈಗ ನಾವು ಏನು ಭೂಮಿ ತಯಾರು ಮಾಡ್ಕೋತೀವಿ ಅಷ್ಟೇ ಪ್ರಮುಖವಾದ ಕೆಲಸ ತಳಿಗಳ ಆಯ್ಕೆ ಮಾಡೋದ್ರಿ. ಈ ಕಬ್ಬಿನ ತಳಿಗಳ ಆಯ್ಕೆ ನಾವು ಯಾವ ರೀತಿ ಮಾಡಬೇಕ್ರಿ? ನಮ್ಮ ಪ್ರದೇಶಕ್ಕೆ ಯಾವ ಕಬ್ಬಿನ ತಳಿಗಳು ಸೂಕ್ತ ಆಗ್ತಾವ ಮತ್ತು ಬೀಜದ ಆಯ್ಕೆ ನಾವು ಯಾವ ರೀತಿ ಮಾಡ್ಕೋಬೇಕು, ಎಲ್ಲದರ ಕುರಿತು ತಿಳಿಸಿದ್ರೆ ಬಹಳ ಒಳ್ಳೇದಾಗ್ತದೆ. ಬಹಳ ಸಂತೋಷ. ಈಗೇನಂತಂದ್ರೆ ಈ ಕಬ್ಬಿನ ತಳಿಗಳು ಅಂದ ತಕ್ಷಣ ಪ್ರಚಲಿತ ತಳಿಗಳ ಬಗ್ಗೆ ಒಂದಿಷ್ಟು ಹೇಳ್ಕೊಂಡು ನಂತರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗೇನು ಬಿಡುಗಡೆ ಮಾಡಿದ ಆ ತಳಿಗಳ ಬಗ್ಗೆ ಹೇಳ್ತೀನಿ ನಾನು. ಈ ಪ್ರಚಲಿತ ತಳಿಗಳು ಅಂತಂದ್ರೆ CO86032 86032 ಅನ್ನುವಂತ ಒಂದು ತಳಿ, CO91010 ಅಂದ್ರೆ CO91001 ಅಂತೇಳಿ. ಸೊ ಇದು ಮತ್ತೆ ಇನ್ನೊಂದು CO2065 ಅಂದ್ರೆ 265 ಅನ್ನುವಂತದೈತಿ, ಮತ್ತೆ ನಾವು SNK 632 ಅನ್ನುವಂತ ಇವು ಸಾಮಾನ್ಯವಾಗಿ ಪ್ರಚಲಿತ ಇರುವಂತಹ ತಳಿಗಳು ಇವು ನಮ್ಮ ಭಾಗದಲ್ಲಿ. ಸೊ ಇದರಲ್ಲಿ ಕೆಲವು ಬಹಳಷ್ಟು ಭಾಗಶಃ ಪ್ರದೇಶದಲ್ಲಿ ಈ CO86032 ಮತ್ತು CO91001 ಅನ್ನುವಂತ ಈ ಎರಡು ತಳಿಗಳು ಬಹಳಷ್ಟು ಪ್ರಚಲಿತ ಇದಾವ. ಸೊ ಇತ್ತಿತ್ತಲಾಗಿ ನಮ್ಮ ವಿಶ್ವವಿದ್ಯಾಲಯದಿಂದ ಅದರ ಒಂದೇನು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ್ ಅಂತ ಏನಿದೆ ಅಲ್ಲಿ ಬಹಳಷ್ಟು ನಮ್ಮ ಸ್ಥಳೀಯ ಅಭಿವೃದ್ಧಿಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸಂಶೋಧನಾ ಕೇಂದ್ರದಿಂದ ಈ ಒಂದು 2-3 ವರ್ಷದಿಂದ ಒಳ್ಳೆ ತಳಿಯನ್ನು ಬಿಡುಗಡೆ ಮಾಡಿದೀವಿ ನಾವು. ಒಂದು ಅದರ ಹೆಸರಪ್ಪ ಅಂತಂದ್ರೆ SNK 07680 ಅಂತೇಳಿ. ಈ ತಳಿ 86-0 ಅಂದ್ರೆ 86-032 ಹೋರಿಸಿದ್ರೆ ಇದಕ್ಕೆ ಕಡಿಮೆ ಮರಿ ಬರ್ತಾವ, ಅಂದ್ರೆ ಮರಿ ಬಿಡುವಂತ ಸಂಖ್ಯೆ ಕಡಿಮೆ. ಯಾಕಂದ್ರೆ 86-032 ಏನಾಗತ್ತಂದ್ರೆ ಕಬ್ಬು ನಾಟಿ ಮಾಡಿದಿಂದ ಹಿಡ್ಕೊಂಡು ಕಟಾವ್ ಮಾಡುವವರೆಗೆ ಮರಿ ಬಿಡ್ಕೊಂತಿರ್ತದ. ಸೊ ಹಿಂಗಾಗಿ ಭೂಮಿಯಿಂದ ಪೌಷ್ಟಿಕಾಂಶ ಮತ್ತು ನೀರಿನ ಅಂಶ ಹೀರ್ಕೊಂತಿರ್ತದ, ಎಲ್ಲಾ ಮರಿ ಬಿಟ್ಟಂತದ್ ಕಬ್ಬು ಆಗುದಿಲ್ಲ. ಸೊ ಆ ಉದ್ದೇಶಕ್ಕೆ ಆ ಒಂದು ನ್ಯೂನ್ಯತೆಯನ್ನು ಸರಿಪಡಿಸಲಿಕ್ಕೆ ನಾವು ಈಗೇನು SNK 7-6-8 ಪೂಜೆ ಅನ್ನುವಂತದ್ದು ಏನೈತಲ್ಲ ಆ ತಳಿ, ಇದರಲ್ಲಿ ಮರಿಗಳ ಪ್ರಮಾಣ ಕಡಿಮೆ, ಎಷ್ಟು ಮರಿ ಬರ್ತದೆ ಎಲ್ಲಾ ಮರಿನೂ ಕಬ್ಬಾಗ್ತದೆ ಮತ್ತು ಹೂ ಬಿಡುವಂತಹ ಪ್ರಮಾಣ ಬಹಳಷ್ಟು ಕಡಿಮೆ ಇದೆ ಇದರಲ್ಲಿ. ಸೊ ಆ ಉದ್ದೇಶಕ್ಕೆ ಈ ತಳಿಯನ್ನು ನಾವು ಇತ್ತಿತ್ತಲಾಗಿ ನಾವು ಇದನ್ನು ಶಿಫಾರಸು ಮಾಡ್ತಾ ಇದ್ದೀವಿ. ಬಹಳಷ್ಟು ಜನ ರೈತರು ಇದನ್ನ ಒಪ್ಪಿಕೊಂಡಿದ್ದಾರೆ ಒಳ್ಳೆ ತಳಿ ಅಂತೇಳಿ. ಸೊ ಅದ್ರ ಜೊತೆಗೆ ಈ ನಮ್ಮ ರೈತರು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಒಂದು ವರ್ಷದಾಗ ಅಂದ್ರೆ 10-12 ತಿಂಗಳೊಳಗೆ ಕಟಾವ್ ಆಗ್ಬೇಕು ಕಬ್ಬು. ನಾಟಿ ಜೂನ್ ಒಳಗೆ ಮಾಡಿದೇವಂತಂದ್ರೆ ಮಾರ್ಚ್ ಏಪ್ರಿಲ್ದಾಗ ಇನ್ನೊಂದು ಫ್ಯಾಕ್ಟರಿ ಕ್ಲೋಸ್ ಆಗ್ತದ ಅನ್ನೋಂತನಾಗ ಅವ್ರು ಕಟಾವ್ ಬರುವಂತ ತಳಿಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, SNK 9211 ಅನ್ನಂತದ್ದು ಹೊಸ ತಳಿಯನ್ನು ನಾವು ಬಿಡುಗಡೆ ಮಾಡಿದೀವಿ. ಸೊ ಇದು 10-11 ತಿಂಗಳೊಳಗೆ ಕಟಾವ್ ಬರುವಂತ ಒಂದು ತಳಿ. ಸೊ ಇದರಲ್ಲಿ ಸಾವಯವ ಬೆಲ್ಲ ತಯಾರಿಕೆಗೆ ಬಹಳ ಸೂಕ್ತವಾದಂತಹ ತಳಿ ಅಂತ ನಾವು ಹೇಳಬಹುದಿಲ್ಲ. ಸೊ ಇಲ್ಲಿ ಇನ್ನೊಂದು ಏನು ವಿಶೇಷತೆಪ್ಪ ಅಂತಂದ್ರೆ, ಇದು ಬಹಳಷ್ಟು ವೇಗವಾಗಿ ಬೆಳೆಯುವಂತ ಒಂದು ತಳಿ ಮತ್ತು ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುವಂತ ಒಂದು ತಳಿ. ಇದನ್ನ ನಾವು ಮೇ ಜೂನ್ ತಿಂಗಳಲ್ಲಿ, ನಾವು ಆಗ್ಲೇ ಹೇಳದೆ ನಾಟಿ ಮಾಡಬಾರ್ದಂತೇಳಿ, ಬೇಸಿಗೆ ಜಾಸ್ತಿ ಇರ್ತದ ನಾಟಿ ಮಾಡಬಾರ್ದು ಅನ್ನೋಂತ ವಿಷಯನ ಹೇಳಿದೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದೇವೆ ಅಂತಂದ್ರೆ, ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಿದೇವೆ ಅಂತಂದ್ರೆ, ಅಂದ್ರೆ ಉದ್ದೇಶ ಇಷ್ಟೇ, ನಮ್ಮ ಕಬ್ಬು ಈ ಮಾರ್ಚ್ ಏಪ್ರಿಲ್ ಅಲ್ಲಿ ಕಟಾವ್ ಆಗಬೇಕು. ಆ ಉದ್ದೇಶಕ್ಕೆ ಮೇ ಜೂನ್ ಅಲ್ಲಿ ನಾವು ನಾಟಿ ಮಾಡಿದೇವೆ ಅಂತಂದ್ರೆ, ಫೆಬ್ರವರಿಯಿಂದ ಏಪ್ರಿಲ್ ವರೆಗೆ ಇನ್ನೇನ್ ಫ್ಯಾಕ್ಟರಿ ಕ್ಲೋಸ್ ಆಗತ್ತೆ ಅನ್ನೋಂತ, ಕ್ರಷಿಂಗ್ ಬಂದ್ ಮಾಡುತ್ತೆ ಅನ್ನೋ ಟೈಮಲ್ಲಿ ಇದನ್ನ ನಾವು ಕಟಾವ್ ಮಾಡಬಹುದು, ಫ್ಯಾಕ್ಟರಿ ಕಳಿಸಬಹುದು. ಇನ್ನು ಜನವರಿ ಫೆಬ್ರವರಿಯಲ್ಲಿ ನಾಟಿ ಮಾಡಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಕಟಾವ್ ಮಾಡಬಹುದು. ಹಿಂಗಾಗಿ ಈ ಕಡಿಮೆ ನೀರಿನ ಪ್ರದೇಶ ಅಂದ್ರೆ ಬ್ಯಾಸಿಗೆಯಲ್ಲಿ ಒಟ್ಟೆ ನಿಮಗೆ ನೀರು ಇರುವುದಿಲ್ಲಪ್ಪ ಅನ್ನುವಂತ ರೈತರು ಈ ತಳಿಯನ್ನ ನಾವು ನಾಟಿ ಮಾಡಿ ಒಳ್ಳೆ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಇದು ಬೀಜದ ಆಯ್ಕೆ ಈಗ ಬೀಜದ ಆಯ್ಕೆ ಅಂತಂದ್ರೆ, ನಾವು ಯಾವಾಗಲೂ ಈ ಹಚ್ಚ ಕಬ್ಬು ಅಂತ ಏನಂತೀವಿ, ಹಚ್ಚ ಕಬ್ಬದ ಬೀಜ ಬಹಳ ಸೂಕ್ತ. ಕೆಲವೊಬ್ರು ಕುಳೆ ಕಬ್ಬು ಮಗ್ಲ ಹೊಲದಾಗಿರ್ತದ ಅಂತ ಹೇಳಿ ಬೀಜಕ್ಕೆ ತಗೋತಾರೆ. ಅದಕ್ಕೆ ದಯಮಾಡಿ ನಮ್ಮ ರೈತರು ಬಾಂಧವರಲ್ಲಿ ಏನು ವಿನಂತಿಪ್ಪ ಅಂತಂದ್ರೆ, ಸೊ ಕುಳೆ ಕಬ್ಬಿನ ಬೀಜಕ್ಕಂತ ತಗೊಂಡೇವಂತಂದ್ರೆ ಅದರೊಳಗೆ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ನೀರಿನ ಅಂಶ ಕಡಿಮೆ ಇರ್ತದ. ಸಕ್ಕರೆ ಅಂಶ ಜಾಸ್ತಿ ಹಾಕೊಂತ ಹೋಯ್ತಪ್ಪ ಅಂತಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗತ್ತೆ. ಆ ಉದ್ದೇಶಕ್ಕೆ ಹಚ್ಚ ಕಬ್ಬಿಂದ ಬೀಜ ಇರಬೇಕು, ಕಬ್ಬು 8-10 ತಿಂಗಳದ ವಯಸ್ಸಿನ ಕಬ್ಬು ಇರಬೇಕು. ಸಾಧ್ಯ ಆದಷ್ಟು ಎಳೆ ಕಬ್ಬು ಇತ್ತಪ್ಪ ಅಂತಂದ್ರೆ, ಅಂದ್ರೆ ರೋಗ ಪೀಡಿತ ಇರಬಾರದು, ಕೀಟದ ಬಾಧೆ ಇರಬಾರದು, ಅಂತ ಕಬ್ಬನ್ನು ನಾವು ಆಯ್ಕೆ ಮಾಡಿ ಅದನ್ನ ತುಂಡು ಮಾಡುವಂತದ್ದು ಏನೈತಲ್ಲ. ಕಬ್ಬು ಹಚ್ಚುವ ಹೊತ್ತಿನಾಗ ಒಂದಿಷ್ಟು ಮಂದಿ ರೈತರು ಒಂದು ಕಬ್ಬನಾಗ 2 ತುಂಡು ಮಾಡಿ ಹಚ್ತಾರ, ಅದು ಒಳ್ಳೇದಲ್ಲ. ಒಂದು ಇಡೀ ಕಬ್ಬು ಹಚ್ಚಿದ್ರು ನಾಟಿಗೆ ಬರ್ತದಲ್ಲ, ಇಲ್ಲಂತಲ್ಲ. ಆದ್ರೆ ಯಾವಾಗಲೂ ಮೊಳಕೆ ಬರೋದು ಮ್ಯಾಲಿಂದ ಏನು ಸ್ವಾಗಿ ಅಂತ ನಾವು ನೀರಿನ ಅಂಶ ಜಾಸ್ತಿ ಇರುತ್ತದ, ಅದು ಮೊದಲು ಮೊಳಕೆ ಬರ್ತದೆ. ಅದಕ್ಕೆ ನಾವ್ ಏನ್ ಮಾಡಬೇಕು, ಇದಕ್ಕೆ ನಾವು ಇಂಗ್ಲಿಷ್ನಾಗ ಏನಂತೀವಿ, ಎಪಿಕಲ್ ಡಾಮಿನನ್ಸ್ ಅಂತೀವಿ. ಎಪಿಕಲ್ ಡಾಮಿನನ್ಸ್ ಅಂದ್ರೆ ಮ್ಯಾಲಿಂದ ಏನು ಕಣ್ಣಿರ್ತದ ಅದು ಮೊದಲು ಮೊಳಕೆ ಬರ್ತದೆ. ಅದಕ್ಕೆ ಅದ್ರ ಇದ್ದಂತ ಆಹಾರ ಅದಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದೇವ ಅಂತಂದ್ರೆ, ಅಂದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ಕಬ್ಬನ್ನ ಒಂದು ಕಬ್ಬನಾಗ ಒಂದು 7-8 ತುಂಡು ಅಂದ್ರೆ 2-2 ಕಣ್ಣಿನ ಗಣಿಕೆಯನ್ನು ಮಾಡಿ ಹಚ್ಚಿದೇವಪ್ಪ ಅಂತಂದ್ರೆ ಒಳ್ಳೆ ರೀತಿಯಿಂದ ಕಬ್ಬಿನ ಬೀಜದ ಮೊಳಕೆ ಬರ್ತದೆ, ಮತ್ತೆ ಯೂನಿಫಾರ್ಮ್ ಆಗಂದ್ರೆ ಒಂದೇ ರೀತಿಯಿಂದ ಕಬ್ಬದ ಬೆಳವಣಿಗೆ ಆಗುತ್ತೆ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಕಬ್ಬಿನ ತುಂಡನ್ನು ಸಣ್ಣ ಮಾಡಿ ಹಚ್ಚಬೇಕು. ಯಾವ ರೀತಿ ಸಣ್ಣ ಮಾಡ್ಬೇಕ್ರಿ ಅದನ್ನ, ಏನ್ ಸಾಧನಗಳು? ಈ ಸಾಧನಗಳು ಅದಾವ, ಬಹಳಷ್ಟು ಅದಾವು. ಆದ್ರೆ ಅಷ್ಟೊಂದು ಸಹನೆ ನಮ್ಮ ರೈತರಲ್ಲಿ ಇಲ್ಲ ಆ ಸಾಧನ. ಅದಕ್ಕೆ ನಮ್ಮಲ್ಲಿ ಏನ್ ಕುಡುಗೋಲು ಸಿಗ್ತದೆ, ಕುಡುಗೋಲ್ನ ಒಂದ್ 2-2 ತುಂಡು ಮಾಡ್ಲಿಕ್ಕೆ ಅವಕಾಶ ಐತಿ. ಚಲೋ ಅರ್ಥಾದ ಒಂದು ಆಯುಧ ತಗೊಂಡಿಕ್ಕಿಂದ 2-2 ಕಣ್ಣಿನ ಮಾಡಿ. ಮತ್ತೆ ಇನ್ನೊಂದು ವಿಶೇಷವಾದಂತಹ ಒಂದು ವಿಚಾರ, ಇಲ್ಲಿ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಸೊ ಇಲ್ಲಿ ನಾವೇನ್ ಶಿಫಾರಸು ಮಾಡ್ತೀವಪ್ಪ ಅಂತಂದ್ರೆ, 100 ಲೀಟರ್ ನೀರಿಗೆ 100 ಗ್ರಾಂ ಕಾರ್ಬನ್ ಡೈಜಿಮು, 100 ml ಕ್ಲೋರೋಪ್ಯಾರಿಫಾಸು, 100 ಗ್ರಾಂ ಯೂರಿಯಾ ಗೊಬ್ಬರ ಇದನ್ನ ಹಾಕಿ ಒಂದು ಅದಕ್ಕೆ ಒಂದು ಸೊಲ್ಯೂಷನ್ ಮಾಡಿಕೊಂಡು ಅದನ್ನ ಬೀಜೋಪಚಾರ ಮಾಡಿ ಕನಿಷ್ಠ ಒಂದು 15 ನಿಮಿಷ ಬೀಜೋಪಚಾರ ಮಾಡಿ ನಾವು ಮುಂದೆ ಅದನ್ನ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾಗತ್ತೆ. ಮತ್ತೆ ಈ ಬೀಜೋಪಚಾರಗಳಲ್ಲಿ ಜೀವಾಣು ಗೊಬ್ಬರಗಳನ್ನು ಏನಾದರೂ ಬಳಸಬಹುದು? ಇದಕ್ಕೆ ಜೀವಾಣು ಗೊಬ್ಬರ ಕೆಲವೊಂದು ಲಿಕ್ವಿಡ್ ಬಯೋ ಫರ್ಟಿಲೈಸರ್ ಅದಾವ, ಇಲ್ಲಂತಲ್ಲ. ಆದ್ರೆ ಸೊ ಇದನ್ನ ಬೀಜೋಪಚಾರ ಮಾಡಿ ಹಾಕೋ ಬದಲೇ ಈ ನಾವು ಸಗಣಿ ಗೊಬ್ಬರ ಅಥವಾ ಈಗ ಯಾವ್ದೋ ಒಂದು ಸಾವಯವ ಗೊಬ್ಬರ ಹಾಕುವ ಹೊತ್ತಿನಾಗ ಅದ್ರ ಜೊತೆಗೆ ಈ ಸೂಕ್ಷ್ಮಾಣುಜೀವಿ ನಾವು ಅಜೋಸ್ಪಿರ್ಲಮ್ ಇರಬಹುದು, ಅಸ್ಟ್ರೋಬ್ಯಾಕ್ಟರ್ ಇರಬಹುದು, PSB ಇರಬಹುದು, ಇವನ್ನ ಮಿಶ್ರಣ ಮಾಡಿ ಹಾಕಿದೆವು ಅಂತಂದ್ರೆ ಒಳ್ಳೆ ಫಲಿತಾಂಶ ಇರುತ್ತದೆ. ಇನ್ನು ಈ ಕಬ್ಬಿನಲ್ಲಿ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರ ಇಡಬೇಕಂತ ಬಹಳ ಬಹಳ ಮಹತ್ವದ್ದು. ಯಾಕಂದ್ರೆ ನಮ್ಮಲ್ಲೇ ಏನಾಗ್ಬಿಟ್ಟಿದೆ ರೈತರಲ್ಲಿ ಒಂಥರ ಬಹಳಷ್ಟು ಅಗಲು ಸಾಲಿನಿಂದ ಬೆಳೆದೇವಂತಂದ್ರೆ ಒಳ್ಳೆ ಇಳುವರಿ ಬರ್ತದ ಅನ್ನುವಂಥದ್ದು ಒಂದು ಭಾವನೆ. ಕೆಲವೊಬ್ರು ಹೇಳ್ತಾರೆ 8 ಫೂಟಿಗೆ ಸಾಲ್ ಮಾಡಿದೀನಿ, 6 ಫೂಟಿಗೆ ಸಾಲ್ ಮಾಡಿದೀನಿ, ಅದು ಎಲ್ಲಾನು ತೋರಿಕೆಗದು. ವೈಜ್ಞಾನಿಕವಾಗಿ ನಾವು ಹೇಳೋದಂತಂದ್ರೆ ಎರಿ ಭೂಮಿ ಇದ್ರೆ ನೀವು ಹೈನೀರ್ ಮಾಡೋರು ಇದ್ರಪ್ಪ ಅಂತಂದ್ರೆ ಸಾಲ್ದಿನ ಸಾಲಿಗೆ 4 ಫೂಟು, ಅದೇ ಮಸಾರಿ ಭೂಮಿ ಇತ್ತು ಹೈನೀರ್ ಮಾಡಕತ್ತಿದ್ರಪ್ಪ ಅಂದ್ರೆ ಸಾಲ್ದಿನ ಸಾಲಿಗೆ 3 ಫೂಟು ಬಹಳ ಸೂಕ್ತ. ಬೀಜದಿಂದ ಬೀಜಕ್ಕೆ ಅನ್ನುವಂತ ವಿಷಯನ ಹೇಳಿದ್ರಿ ನೀವು. ಬೀಜದಿಂದ ಬೀಜಕ್ಕೆ ಒಂದು ಅಂದ್ರೆ ಈಗ 2 ಕಣ್ಣಿನ ನಾವು ಬೀಜ ನಾಟಿ ಮಾಡೋದೇ ಆತಪ್ಪ ಅಂತಂದ್ರೆ ಒಂದು 2 ಕಣ್ಣಿನ ಬೀಜಕ್ಕೆ ಇನ್ನೊಂದು 2 ಕಣ್ಣಿನ ಬೀಜಕ್ಕೆ 15-20 ಸೆಂಟಿಮೀಟರ್ ಅಥವಾ 1 ಫೂಟ್ ಅನ್ಕೊಳ್ಳಿ, ಅಲ್ಲಿವರೆಗೆ ಗ್ಯಾಪ್ ಇಟ್ಕೊಂಡು ನಾವು ಹಚ್ಚಿದ್ದೇ ಆದ್ರೆ ಪ್ರತಿ ಎಕರೆಗೆ ಎಷ್ಟು ಸಸಿಗಳ ಸಂಖ್ಯೆ ಬೇಕು ಆ ಸಸಿಗಳ ಸಂಖ್ಯೆ ಕಾಪಾಡದಂಗಾಕದ ಬಹಳಷ್ಟು ಗ್ಯಾಪ್ ಆಗುದಿಲ್ಲ ಅಂದ್ರೆ ಹುಚಿ ಹೋಗುದಿಲ್ಲ. ಸೊ ಆ ಉದ್ದೇಶಕ್ಕೆ ಎರಿ ಭೂಮಿಗೆ 4 ಫೂಟು 1 ಫೂಟು, ಮಸಾರಿ ಭೂಮಿಗೆ 3 ಫೂಟು 1 ಫೂಟು ಈ ಅಂತರದಿಂದ ನಾವು ನಾಟಿ ಮಾಡೋದು ಬಹಳ ಸೂಕ್ತ. ನಾವು ಗೊಬ್ಬರಗಳನ್ನು ಹಾಕ್ತಾ ಇರ್ತೀವಿ ರಾಸಾಯನಿಕ ಗೊಬ್ಬರ, ಅದರಲ್ಲಿ ಕೂಡ ಈ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಪ್ರಮಾಣ ಎಷ್ಟು ಇರಬೇಕ್ರಿ ಮತ್ತು ಉಪಯೋಗಿಸುವ ವಿಧಾನ ಏನದರಿ ಇದಕ್ಕೆ? ಸೊ ಇಲ್ಲಿ ನಾವು ಶಿಫಾರಸು ಮಾಡಿದಂತ ಒಂದು ರಾಸಾಯನಿಕ ಗೊಬ್ಬರದ ಪ್ರಮಾಣ ಅಂತಂದ್ರೆ ಎಕರೆ ವಾರು ಹೇಳುವುದಾದ್ರೆ 100 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತೆ 70-80 ಕೆಜಿಯಷ್ಟು ಪೊಟ್ಯಾಷ್, 10 ಕಿಲೋ ಜಿಂಕು, 10 ಕಿಲೋ ಫೆರಸ್ ಸಲ್ಫೇಟ್. ಇವು ಸಾವಯವ ಗೊಬ್ಬರ ಜೊತೆಗೆ ಪೂರಕವಾಗಿ ರಾಸಾಯನಿಕ ಗೊಬ್ಬರನ ಉಪಯೋಗ ಮಾಡುವಂತ ಒಂದು ಪ್ರಮಾಣ ಇದು. ಇದು ನಾವು ವಿಧಾನ ಅಂತೇನೋ ಒಂದು ವಿಷಯನ ಕೇಳಿದ್ರೆ ನೀವು ಯಾವ ರೀತಿಯಿಂದ ಉಪಯೋಗ ಮಾಡಬೇಕು, ಯಾವಾಗ ಉಪಯೋಗ ಮಾಡಬೇಕು, ಕಬ್ಬು ಹಚ್ಚುವ ಹೊತ್ತಿನಾಗ ಎಷ್ಟು ಉಪಯೋಗ ಮಾಡಬೇಕು, ಕಬ್ಬು ಬೆಳೆದ ನಂತರ ಯಾವ ರೀತಿಯಿಂದ ಉಪಯೋಗ ಮಾಡಬೇಕು ಅನ್ನೋದು. ಸೊ ನಾವು ಕಬ್ಬು ಹಚ್ಚುವ ಸಮಯದಲ್ಲಿ ಸೊ ಮಣ್ಣಿಗೆ ಬೇರಿಸುವಂತ ಒಂದು ಮೂಲ ಗೊಬ್ಬರ ಏನಂತೀವಿ, ಆ ಮೂಲ ಗೊಬ್ಬರ ಅದರಲ್ಲಿ 10% ಸಾರಜನಕ, ಸಂಪೂರ್ಣವಾದಂತ ಒಂದು ರಂಜಕ ಮತ್ತು 10% ಪೊಟ್ಯಾಷು, ಸಂಪೂರ್ಣ ಜಿಂಕು, ಸಂಪೂರ್ಣವಾದಂತ ಒಂದು ಫೆರಸು, ಇವನ್ನ ನಾಟಿ ಮಾಡುವ ಹೊತ್ತಿನಾಗ ಮಣ್ಣಿನ ಜೊತೆ ಬೆರೆಸಿ ನಾಟಿ ಮಾಡಬೇಕು. ಸೊ ಉಳಿದಂತ ಒಂದು ಗೊಬ್ಬರದ ಪ್ರಮಾಣನ ನಾವು ಶೇಕಡಾವಾರು ಹೇಳೋದಕ್ಕಿಂತ ರೈತರ ಒಂದು ಅನುಕೂಲಕ್ಕಾಗಿ ರೈತರು ಯಾವ ರೀತಿಯಿಂದ ಉಪಯೋಗ ಮಾಡಬಹುದಪ್ಪ ಅಂತಂದ್ರೆ ನಾವು ನಾಟಿ ಮಾಡಿದ ನಂತರ ಸುಮಾರು 1-2 ತಿಂಗಳಕ್ಕೆ ನಾವು ಮೊದಲನೇ ಒಂದು ಕಸ ತೆಗಿತೀವಿ, ಕಳೆ ತೆಗಿತೀವಿ. ಕಳೆ ತೆಗೆದ ನಂತರ ತೆಳಗೆ ಒಂದು ಎಡೆಕುಂಟೆ ಆದ ನಂತರ ನಾವು ಪ್ರತಿ 1 ನೀರು ಬಿಟ್ಟು 1 ನೀರಿಗೆ ಅಂದ್ರೆ ನಾವು ಹೈ ನೀರು ಮಾಡೋದಾದ್ರೆ 1 ನೀರು ಬಿಟ್ಟು 1 ನೀರಿಗೆ ಪ್ರತಿ ಎಕರೆಕ್ಕೆ 1/2 ಪಾಕೆಟ್ ಯೂರಿಯಾ ಅಂದ್ರೆ 25 ಕಿಲೋ ಯೂರಿಯಾ, 25 ಕಿಲೋ ಪೊಟ್ಯಾಷನ್ನ ಕಬ್ಬು ಸುಮಾರು 8 ತಿಂಗಳ ಬೆಳವಣಿಗೆ ಇರುವವರೆಗೂ ನಾವು ಈ ಒಂದು ಪೊಟ್ಯಾಷ್ ಮತ್ತು ಯೂರಿಯಾ ಗೊಬ್ಬರನ ಕೊಟ್ಕೊಂತ ಹೋದೇವು ಅಂತಂದ್ರೆ ನಾವು ಶಿಫಾರಸು ಮಾಡಿದ ಪ್ರಮಾಣದಿಂದ ನಾವು ಗೊಬ್ಬರ ಕೊಟ್ಟಂಗಾಗತ್ತ. ಎಷ್ಟು ಕಡಿಮೆ ಪ್ರಮಾಣದಿಂದ ಗೊಬ್ಬರ ಕೊಟ್ಕೊಂತ ಹೋಗ್ತೀವಿ, ಪ್ರಮಾಣ ಕಡಿಮೆ ಇರಬೇಕು, ಕೊಡುವಂತ ಅಂತರ ಸಮಯ ಹೆಚ್ಚಿಗೆ ಮಾಡ್ಕೊಂತ ಹೋದೇವು ಅಂತಂದ್ರೆ ಭೂಮಿಯಲ್ಲಿ ಈ ಪೋಷಕಾಂಶ ಪೋಲಾಗಿದ್ದು ಕಡಿಮೆ ಆಗತ್ತೆ. ಅಂದ್ರೆ ಬಹಳಷ್ಟು ಲಘು ಒಂದ ಸಮ ಗೊಬ್ಬರ ಕೊಟ್ಟು ನೀರು ಕೊಟ್ಬಿಟ್ಟೆ ಅಂದ್ರೆ ಬಸದ ಹೋಗ್ಬಿಡ್ತದೆ, ಲಾಸ್ ಆಗ್ತದೆ, ಆವೇ ಹೋಗ್ತದೆ ಮೇಲೆ. ಸೊ ಆ ಒಂದು ಲಾಸ್ ಆಗುವಂತ ಪ್ರಮಾಣ ಕಡಿಮೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ 1 ನೀರು ಬಿಟ್ಟು 1 ನೀರಿಗೆ ಅಂದ್ರೆ ಸುಮಾರು 15-20 ದಿವಸಗೆ ನಾವು ಪ್ರತಿ ಎಕರೆಕ್ಕೆ 1/2 ಪಾಕೆಟ್ ಯೂರಿಯಾ, 1/2 ಪಾಕೆಟ್ ಪೊಟ್ಯಾಷನ್ನ ಕಬ್ಬು 8 ತಿಂಗಳದ ಬೆಳವಣಿಗೆ ಇರುವವರೆಗೂ ಕೊಡಬಹುದು, ಬಹಳ ಸೂಕ್ತ. ಅಂದ್ರೆ ಹಂತ ಹಂತವಾಗಿ ಕೊಡುವುದು ಬಹಳ ಮುಖ್ಯ, ಬಹಳ ಮುಖ್ಯ. ಅದರಲ್ಲಿಯೂ ಸಾರಜನಕ ಹಾಗೂ ಪೊಟ್ಯಾಷ್, ಸಾರಜನಕ ಯಾಕಂದ್ರೆ ಇದು ಲಾಸ್ ಆಗುದು ಬಹಳ. ಇನ್ನು ಕಬ್ಬಿನ ಬೇಸಾಯದಲ್ಲಿ ಕಳೆಗಳು ಒಂದು ಉಪದ್ರವ ಬಹಳ ಇರ್ತದ್ರಿ, ಅದಕ್ಕೆ ಕಳೆನಾಶಕಗಳ ಬಳಕೆ ಯಾವ ರೀತಿ ಇರಬೇಕು, ಕಳೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗ್ತದೆ? ಸೊ ಇಲ್ಲಿ ಮುಖ್ಯವಾಗಿ ನಾವು ಮೊದಲೇ ಬೇಸಿಗೆಯಲ್ಲಿ ಸರಿಯಾಗಿ ನಾವು ಭೂಮಿ ಉಳುಮೆ ಮಾಡಿದೆವು ಅಂತಂದ್ರೆ 50% ಏನು ಕಸ ಕಳೆಗಳ ಸಂಖ್ಯೆ ಅಲ್ಲೇ ಕಡಿಮೆ ಮಾಡಿಬಿಡ್ತೇವೆ ನಾವು. ಆದರೂ ಸಹಿತ ಯಾಕಂದ್ರೆ ಇಲ್ಲಿ ಅದಕ್ಕೆ ರೆಸ್ಟ್ ಒಂದು ಕೊಡೋದಿಲ್ಲ ನಾವು ಭೂಮಿಗೆ. ಸೊ ಒಂದ್ ಬೆಳೆ ಆದ ನಂತರ ಮತ್ತೊಂದು ಬೆಳೆ ಹಾಕೊಂತಿರ್ತೀವಿ, ನೀರಾವರಿ ಭೂಮಿ ಇರುತ್ತೆ, ಹಿಂಗಾಗಿ ಅದಕ್ಕೆ ರೆಸ್ಟ್ ಅನ್ನೋದಿಲ್ಲ, ಅದಕ್ಕೆ ಕಸದ ಬಾಧೆ ಬಹಳ ಆಗತ್ತೆ. ಅದಕ್ಕೆ ನಾವು ಒಂದು ಶಿಫಾರಸು ಮಾಡಿದಂತ ಒಂದು ಕಳೆನಾಶಕ, ಒಂದು 2 ಕಳೆನಾಶಕ ಅದಾವು ಬಹಳ ಮುಖ್ಯವಾದಂತದ್ದು, ಒಂದು 2,4-D, ಇನ್ನೊಂದು ಅಟ್ರಾಜಿನ್ ಅನ್ನುವಂಥದ್ದು. ಸೊ ಅಟ್ರಾಜಿನ್ ಕಳೆನಾಶಕವನ್ನ ನಾವು ಮೊಳಕೆ ಪೂರ್ವ ಕಳೆನಾಶಕ ಅಂತೀವಿ. ಸೊ ಮೊಳಕೆ ಪೂರ್ವ ಅಂದ್ರೆ ಕಸಾನು ಎದ್ದಿರುವುದಿಲ್ಲ, ಈ ಕಬ್ಬು ಬೆಳವಣಿಗೆ ಆಗಿರುವುದಿಲ್ಲ. ಅದಕ್ಕೆ ಕಬ್ಬು ಹಚ್ಚಿದ ದಿವಸ ಅಥವಾ ಹಚ್ಚಿದ ಮರುದಿವಸ ಅದನ್ನು ಹೊಲಕ್ಕೆ ಕಬ್ಬು ನಾಟಿ ಮಾಡಿದ ನಂತರ ನೀರು ಹಾಸಿ ಒಳ್ಳೆ ತೇವಾಂಶ ಇರಬೇಕು, ಅಗದಿ ಪುಡಿಯಾದಂತ ಒಂದು ಮಣ್ಣಿತ್ತಪ್ಪ ಅಂತಂದ್ರೆ ಅದಕ್ಕೆ ಪ್ರತಿ ಲೀಟರ್ ನೀರಿಗೆ 3.5 ಗ್ರಾಂ ಅಟ್ರಾಜಿನ್ ಹಾಕಿ ಮಣ್ಣಿನ ಮೇಲೆ ನಾವು ಸ್ಪ್ರೇ ಮಾಡಿದೇವು ಅಂತಂದ್ರೆ ಈ ಮೊಳಕೆ ಪೂರ್ವ ಅಂತ ಹೇಳಿದಿನಲ್ಲ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಸ್ಪ್ರೇ ಮಾಡಿದೆವು ಅಂತಂದ್ರೆ ಈ ಒಂದು ಅಗಲ ಎಲೆ ಇರುವಂತಹ ಒಂದು ಕಳೆಗಳನ್ನ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಮೊಳಕೆ ಪೂರ್ವ. ಇನ್ನೊಂದು ಮೊಳಕೆ ನಂತರದ್ದು ಅಂದ್ರೆ 240D ಅನ್ನುವಂಥದ್ದು ಒಂದು ಕಳೆನಾಶಕ ಹೇಳಿದೆ ನಾನು. ಆ 240D ಅನ್ನುವಂತಹ ಒಂದು ಕಳೆನಾಶಕವನ್ನ ನಾವು ಕಬ್ ಹಚ್ಚಿದ ನಂತರ, ಯಾಕಂದ್ರೆ ಇದು ಅಟ್ರಾಜಿನ್ ಅನ್ನುವಂಥದ್ದು 35-40 ದಿವಸ ಇದರದ್ದು ಇಫೆಕ್ಟ್ ಇರ್ತದೆ, ಅಂದ್ರೆ ಅದರ ಪರಿಣಾಮ ಇರ್ತದೆ. ಅದಾದ ನಂತರ ಬಂದು ಕಳೆ ಅಂತಂದ್ರೆ ಈ 240D ಅನ್ನುವಂತ ಕಳೆನಾಶಕ ಪ್ರತಿ ಲೀಟರ್ಗೆ 4 ಗ್ರಾಂ ನಂಗೆ ಉಪಯೋಗ ಮಾಡಿ ಕಸದ ಮೇಲೆ ಸ್ಪ್ರೇ ಮಾಡಿದೆವು ಅಂತಂದ್ರೆ ಬೆಳೆಗೂ ಏನು ಹಾನಿ ಆಗುದಿಲ್ಲ. ಯಾಕಂದ್ರೆ ಇವು ಏನಂತೀವಿ ಬೆಳೆಗೆ ಸಿಲೆಕ್ಟಿವ್ ಅಂತೀವಿ. ಸಿಲೆಕ್ಟ್ ಅಂದ್ರೆ ಆ ಬೆಳೆಗೆ ಹೊಂದ್ಕೊಂಡಿರುವಂತಹ ಒಂದು ಕಳೆನಾಶಕಗಳು ಬೆಳೆಗೆ ಏನಾಗುದಿಲ್ಲ, ಆ ಕಸದ ನಿರ್ವಹಣೆ ಒಳ್ಳೆ ರೀತಿಯಿಂದ ಆಗ್ತದೆ. ಈ ಕಳೆಗಳಲ್ಲಿಯೇ ಅತ್ಯಂತ ಕಾಡ್ತಕ್ಕಂತ ಕಳೆ ಅಂದ್ರೆ ಕಬ್ಬಿಗೆ ಈ ಬಿಳಿ ಕಸ ಅಂತಾರೆ, ಉರಿ ಮಲ್ಲಿಗೆ ಅಂತಾರ, ಬರೆ ಮಲ್ಲಿಗೆ ಅಂತಾರ, ಇದಕ್ಕೆ ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು? ಇದು ಮಲ್ಲಿಗೆ ಅನ್ನುವಂಥದ್ದು ಯಾವಾಗ್ಲೂ ಇದು ಏಕದಳ ಜಾತಿಗೆ ಸೇರಿದಂತ ಬೆಳೆಗೆ ಬರುವಂತಹದ್ದು. ಕಬ್ಬು ಒಂದು ಏಕದಳ ಜಾತಿ ಸೇರಿದ್ದು. ಸೊ ಹಿಂಗಾಗಿ ಸ್ವಾಭಾವಿಕವಾಗಿ ಇದು ಬರುವಂತಹದ್ದೇ. ಅದರೊಳಗೆ ಬರೇ ಯಾವಾಗ್ಲೂ ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಒಣಬೇಸಾಯದಿಂದ ಮಾಡ್ಕೊಂಡು ಬಂದಂತಹ ಭೂಮಿಗೆ ನಾವು ನೀರಾವರಿ ಮಾಡಿ ಕಬ್ಬು ಮಾಡಿ ಬಿಡ್ತೀವಲ್ಲ, ಅದ್ರ ಬೀಜದ ಇದ್ದೇ ಇರ್ತದೆ, ಇದಕ್ಕೆ ಒಳ್ಳೆ ವಾತಾವರಣ ಸಿಗ್ತದೆ, ಅದು ಮೊಳಕೆ ಆಗ್ಬಿಡ್ತದೆ. ಸೊ ಅದಕ್ಕೆ ಇದು ಸ್ವಾಭಾವಿಕವಾಗಿ 90-100 ದಿವಸಗೆ ಕಾಣುವಂತ ಒಂದು ಕಸ. ಅಂದ್ರೆ ಈ ಕಬ್ಬು ಹಚ್ಚಿದ ನಂತರ 90-100 ದಿವಸಕ್ಕೆ ಕಾಣುವಂತ ಒಂದು ಕಳೆ. ಇದನ್ನ ನಾವು ಸರಿಯಾಗಿ ನೋಡ್ಕೊಂತಿದ್ದೇವೆ ಅಂತಂದ್ರೆ, ಅಂದ್ರೆ ಈ ಭೂಮಿಗೆ ಬರ್ತದಪ್ಪ ಅನ್ನೋ ಅಥವಾ ಇದ್ರ ಬಾಧೆ ಹಾಕದನ್ನುವಂತ ನಮಗೆ ಖಾತ್ರಿ ಇತ್ತಂತಂದ್ರೆ, ಹೊಲದಾಗ ಅಡ್ಡಾಡ್ಕೊಂತಿದ್ದೇವೆ ಅಂತಂದ್ರೆ ಈ ಬೋದ್ ಬಿಟ್ಟು, ಕಬ್ಬಿನ ಬೋದ್ ಬಿಟ್ಟು ಸೈಡಿಗೆ ಸಣ್ಣಂಗೆ ಬೆಳೀತಿರ್ತದೆ. ಅದನ್ನ ನಾವು ನೋಡ್ಕೊಂತಿದ್ದೇವೆ ಅಂತಂದ್ರೆ, ಇದನ್ನ ಸುಲಭವಾಗಿ ನಿರ್ವಹಣೆ ಮಾಡೋದಂತಂದ್ರೆ, ಸರಿಯಾಗಿ ನೀರು ಹಾಸಿದೆವು ಅಂತಂದ್ರೆ ಆ ಬರುವಂತ ಜಾಗಕ್ಕೆ ನೀರು ಹಾಸಿದಂದ್ಕೆ ಒಂದ್ 2-3 ದಿವಸ ನೀರು ನಿಂದ್ರಿಸಿಬಿಟ್ಟೆವು ಅಂತಂದ್ರೆ ಕಬ್ಬಿಗೆ ಏನಾಗುದಿಲ್ಲ, ಒಂದ್ ವಾರಗಟ್ಟಲೆ ನೀರು ನಿಂತರೂ ಕಬ್ಬಿಗೆ ಏನಾಗುದಿಲ್ಲ. ಆದ್ರೆ ಆ ಒಂದು ಉರುಮಲಿಗೆ ಅಥವಾ ಬಿಳಿ ಕಸ ಏನಂತೀವಿ, ಆ ಕಸದ ಸರಿಯಾಗಿ ಅದನ್ನ ನೀರು ನಿಂದ್ರಿಸಿಬಿಟ್ಟೆವು ಅಂತಂದ್ರೆ ಕಮರಿ ಹೋಗ್ಬಿಡ್ತದೆ. ಇದು ರೊಕ್ಕ ಏನೂ ಖರ್ಚು ಮಾಡಲಾರ್ದೇನೆ ನಿರ್ವಹಣೆ ಮಾಡುವಂತ ಒಂದು ವಿಧಾನ. ಇನ್ನು ಬಂದ್ಬಿಟ್ಟದೆ, ಅದಕ್ಕೆ ಏನ್ ಮಾಡೋದಪ್ಪ ಅಂದ್ರೆ 240D ಅಂತ ಒಂದು ಕಳೆನಾಶಕ ಹೇಳದೆ, ಅಥವಾ ನಾವು ಯೂರಿಯಾ ಗೊಬ್ಬರ ಅಥವಾ ಉಪ್ಪು, ನಾವು ಊಟಕ್ಕೆ ಉಪಯೋಗ ಮಾಡುವಂತ ಉಪ್ಪನ್ನು ಒಂದು ಟಾಕಿಗೆ ಅಂದ್ರೆ ಡುಬ್ಬಕ್ಕೆ ಹಾಕೊಳ್ಳೋದು 15 ಲೀಟರ್ದೇನು ಸ್ಪ್ರೇಯರ್ ಬರ್ತದೆ. 15 ಲೀಟರ್ ಸ್ಪ್ರೇಯರ್ಕ್ಕೆ 1/2 ಕಿಲೋ ಉಪ್ಪು ಅಥವಾ 1/2 ಕಿಲೋ ಯೂರಿಯಾ ಗೊಬ್ಬರ, ಅದನ್ನ ನಾವು ನಿರಾಕರಿಸಿಕೊಂಡು ಅದ್ರ ಮೇಲೆ ಸ್ಪ್ರೇ ಮಾಡಿದ್ದೇವೆ ಅಂದ್ರೂ ಅದು ಒಣಗಿ ಹೋಗ್ತದೆ. ಆದ್ರೆ ಅದನ್ನ ಯಾವ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಯಾಕಂದ್ರೆ 1 ತಿಂಗಳಿಗೆ ಬೀಜ ಆಗಿಬಿಡ್ತದ ಅದು. ಹಿಂಗಾಗಿ ಅದನ್ನ ನಾವು ನೋಡುವಂತ ಸಂದರ್ಭ ಬಹಳ ಮುಖ್ಯ. ನಮ್ಮ ರೈತರು ಏನ್ ಮಾಡ್ತೀವಿ ನಾನು ಅಂತಂದ್ರೆ, ನಾನು ಬಹಳಷ್ಟು ಮಂದಿ ರೈತರಿಗೆ ಮಾತಾಡೋದಕ್ಕರ ಬದು ಮೇಲೆ ಅಡ್ಡಾಡ್ತೀವಿ. ನಾವು ಬದು ಮೇಲೆ ಅಡ್ಡಾಡಿದ್ರೆ ಕಾಣೋದಿಲ್ಲ ಅದು. ಹೊಲದಲ್ಲಿ ಹೋಗಿ ಎಲ್ಲಿ ಬೆಳೆ ಹಳದಿ ಆಗಿರ್ತದ, ಎಲ್ಲಿ ಬೆಳೆ ಕುಂಠಿತ ಆಗಿರ್ತದ, ಆ ಜಾಗದಾಗ ಹೋದಪ್ಪ ಅಂತಂದ್ರೆ ಅದು ಒಂದು ಉರುಮಲಿಗೆ ಅಥವಾ ಬಿಳಿ ಕಸದ ಬಾಧೆಯಿಂದ ಆಗಿರ್ತದ ಅನ್ನೋ ಬರ್ತದೆ. ಒಂದು ನೀರು ನಿರ್ವಹಣೆ, ಎರಡನೇದು 240D ಅನ್ನುವಂತ ಒಂದು ಕಳೆನಾಶಕನ ಉಪಯೋಗ ಮಾಡೋದು, ಮೂರನೇದು ಯೂರಿಯಾ ಗೊಬ್ಬರ. ನಾವು ಶಿಫಾರಸು ಮಾಡಿದ್ರಿಗಿಂತ 20% ಯೂರಿಯಾ ಗೊಬ್ಬರ ಆ ಜಾಗಕ್ಕಷ್ಟು ಜಾಸ್ತಿ ಹಾಕಿದೆವು ಅಂತಂದ್ರೆ ಕಸ ಒಂದು ಕಮರ್ ಹೊಕ್ಕದ, ಬೆಳೆ ಮಾತ್ರ ಬಹಳ ಹುರುಪ್ಲೆ ಬೆಳೀತದೆ. ಈ ರೀತಿ ನಾವು ಯೂರಿಯಾ ಸಿಂಪರಣೆ ಮಾಡೋದ್ರಿಂದ ಎರಡು ರೀತಿ ಲಾಭ ಆಗ್ತವ್ರು. ಒಂದು ಕಬ್ಬಿನ ಬೆಳೆ ಕೂಡ ಸುಧಾರಣೆ ಆಗ್ತದ, ಉರಿಮಲ್ಲಿಗೆ ಕೂಡ ನಿರ್ವಹಣೆ ಆಗ್ತದೆ. ಒಳ್ಳೆ ಒಂದು ಮಾಹಿತಿ ನೀಡಿದ್ರಿ. ಇನ್ನು ನಾವು ಕಬ್ಬು ಬೆಳಿಬೇಕಾದ್ರಿ, ಕೆಲವು ರೈತರು ಏಕ ಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ, ಇನ್ನು ಕೆಲವು ಮಂದಿ ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ. ಇದ್ರಾಗ ಯಾವ ಸೂಕ್ತ ಮತ್ತು ಅಂತರ ಬೆಳೆ ಬೆಳಿಬೇಕಾದ್ರೆ ಯಾವ ಬೆಳೆಗಳನ್ನು ನಾವು ಇದ್ರ ಜೋಡಿಗೆ ಬೆಳೆಯಬಹುದು? ಈಗ ಮುಖ್ಯವಾಗಿ ಇದು ಕಬ್ಬು ನಾಟಿ ಮಾಡಿದ ನಂತರ ಸುಮಾರು 120 ದಿವಸವರೆಗೆ, ಅಂದ್ರೆ 4 ತಿಂಗಳು ಅಂತ ಹೇಳಬಹುದು ನಾವು. 4 ತಿಂಗಳೊಳಗೆ ವರೆಗೆ ಬಹಳ ನಿಧಾನವಾಗಿ ಬೆಳೆಯುವಂತ ಒಂದು ಬೆಳೆ ಇದು. ಸೊ ಅದಕ್ಕೆ ಆ ಒಂದು ಹಂಗಾಮಿಗೆ ಸೂಕ್ತವಾದಂತಹದ್ದು ಅಂದ್ರೆ, ನಾವು ಮುಖ್ಯವಾಗಿ ಈ ದ್ವಿದಳ ಧಾನ್ಯ ಬೆಳೆಗಳನ್ನ ಶಿಫಾರಸು ಮಾಡ್ತೀವಿ. ಈಗ ಉದಾಹರಣೆಗೆ ಈ ಮುಂಗಾರು ಬೆಳೆ ಅಂದ್ರೆ ಈಗ ಜೂನ್ ಜುಲೈಗೆ ನಾಟಿ ಮಾಡಿದ್ರಂತಂದ್ರೆ, ಅಂತ ಸಂದರ್ಭದಲ್ಲಿ ನಾವು ಅದರಲ್ಲಿ ಹೆಸರನ್ನ ಹಾಕೋಬಹುದು, ಅಥವಾ ಶೇಂಗಾ ಇರ್ತದ, ಶೇಂಗಾನ ಹಾಕೋಬಹುದು. ಇನ್ನ ಈ ಹಿಂಗಾರಿಗೆ ನಾಟಿ ಮಾಡ ಅಂದ್ರೆ ಈ ಆಗಸ್ಟ್ ನಂತರ ನಾಟಿ ಮಾಡಿದ್ರಂತಂದ್ರ ಅವಾಗ ಕಡ್ಲಿ ಒಂದು ಒಳ್ಳೆ ಮುಖ್ಯವಾದಂತ ಒಂದು ಅಂತರ ಬೆಳೆ. ಸೊ ಮುಂದೆ ಅದೇ ರೀತಿಯಿಂದ ಡಿಸೆಂಬರ್ ಒಳಗೆ ಏನಾದ್ರೂ ಅಲ್ಲಿವರೆಗೆ ನಾಟಿ ಆತಪ್ಪ ಅಂತಂದ್ರ ಬೇಸಿಗೆಯಲ್ಲಿ ಶೇಂಗಾ. ಸೊ ಇವನ್ನು ಸಹಿತ ನಾವು ಅಂತರ ಬೆಳೆಯಾಗಿ ಅದನ್ನ ಉಪಯೋಗ, ಅದು ಇಳುವರಿ ಎಷ್ಟು ಬರ್ತದೆ ಅನ್ನೋದಕ್ಕಿಂತ ಆ ಒಂದು ಕಸ ಬರೆಸ್ಕೊಡುದಿಲ್ಲ ಅಲ್ಲಿ. ಒಂದು ಇವೆಲ್ಲ ದ್ವಿದಳ ಧಾನ್ಯ ಇರೋದ್ರಿಂದ ಅಲ್ಲಿ ಒಂದು ಭೂಮಿಯ ಒಂದು ಫಲವತ್ತತೆ ಕಾಪಾಡ್ಕೊಂತದ, ಕಳೆಗಳ ಬಾಧೆನೂ ಕಡಿಮೆ ಆಗುವಂತದ್ದು ನೋಡ್ಕೊಂತದ. ಆ ಉದ್ದೇಶಕ್ಕೆ ಈ ಬೆಳೆ ಖಾಲಿ ಬಿಡು ಅಂದ್ರೆ ಅಲ್ಲಿ ಜಾಗ ಖಾಲಿ ಬಿಡುವ ಬದಲಿ ಆ ಒಂದು ಹಂಗಾಮಿಗೆ ಸೂಕ್ತವಾದಂತ ಕೆಲವೊಂದು ಬೆಳೆಗಳನ್ನ, ಇವನ್ ಸೋಯಾಬೀನ್ ಸಹಿತ ಈಗ ಜಮಖಂಡಿ, ಮುಧೋಳ ಮತ್ತೆ ಮಾರಿಂಗ್ಪುರ್ ಸುತ್ತಮುತ್ತ ರೈತರು ಈ ಕಬ್ಬಿನಲ್ಲಿ ಸೋಯಾಬೀನ್ ಹಾಕೊಂತಾರ. ಅದು ಒಂದು ಒಳ್ಳೆ ಇಳುವರಿ ಕೊಡುವಂತ ಒಂದು ಈಗ ದ್ವಿದಳ ಧಾನ್ಯನೇ ಯಾಕೆ ಬೆಳಿಬೇಕ್ರಿ ಇದರಲ್ಲಿ? ಈಗ ದ್ವಿದಳ ಧಾನ್ಯ ಯಾಕೆ ಬೆಳಿಬೇಕಂದ್ರೆ ಏಕದಳ ಮತ್ತೆ ಏಕದಳ ಒಂದತಕ್ಕೊಂದು ಪೈಪೋಟಿ ಮಾಡ್ತಾವೆ. ಈಗ ಕೆಲವೊಬ್ಬ ರೈತರು, ಈಗ ನಾವು ಕೆಲವೊಂದು ಊರು ಹೇಳಿದೆ ನಾನು, ಜಮಖಂಡಿ, ಮುದೋಳ, ಮಾಲಿನ್ಪುರ, ಅಲ್ಲಿ ಒಂದಿಷ್ಟು ರೈತರು ಈ ಕಬ್ಬನ್ಯಾಗ ಗೊಂಜಾಳ ಹಾಕೊಂತಾರ. ಮೊದಲ ಅದು ಮೇವಿಗೆ ಅಂತೇಳಿ ಹಾಕೊಂತಾರ. ಅದ್ರದ್ದು ಬೆಳವಣಿಗೆ ಬಂದ ನಂತರ ಆಸೆ ಮನುಷ್ಯಾಗ ಅದನ್ನ ಕಿತ್ತುದಿಲ್ಲ ಮೇವಿಗೆ, ಅದು ತೆನೆ ಆಗ್ಲಿಕ್ಕೆ ಕಾಳಾಗ್ಲಿಕ್ಕೆ ಬಿಟ್ಟು ಬಿಡ್ತಾರೆ. ಹಿಂಗಾಗಿ ಅದು ಬಹಳಷ್ಟು ಪೋಷಕಾಂಶವನ್ನು ಹೀರ್ಕೊಳ್ಳುವಂತ ಒಂದು ಬೆಳೆ ಗೋವಿಂಜೋಳ. ಕಬ್ಬನು ಪೋಷಕಾಂಶ ಹೀರ್ಕೊಳ್ಳುವಂತದ್ದು, ಗೋವಿಂಜೋಳನು ಪೋಷಕಾಂಶ ಹೀರ್ಕೊಳ್ಳುವಂತ ಒಂದು ಬೆಳೆ. ಹಿಂಗಾಗಿ ಅಲ್ಲಿ ಪೋಷಕಾಂಶದ ಕೊರತೆಯಾಗಿ ಮುಂದೆ ಕಬ್ಬಿನ ಇಳುವರಿ ಮೇಲೆ ಹೊಡೆದು ಕೊಡ್ತದೆ. ಅದಕ್ಕೆ ನಾವು ಕಬ್ಬಿನಕ್ಕಿಂತ ಎತ್ತರ ಬೆಳೆಯುವಂತ ಬೆಳೆಯನ್ನ ನಾವು ಶಿಫಾರಸು ಮಾಡೋದಿಲ್ಲ ಅಂತರ ಬೆಳೆಯಾಗಿ. ಅದಕ್ಕಿಂತ ಗಿಡ್ಡಿರ್ಬೇಕು, ಅದನ್ನ ವಿರುದ್ಧ ಜಾತಿಗೆ ಸೇರಿದಂತ ಒಂದು ಬೆಳೆಯಾಗಿರ್ಬೇಕು. ಅಂದ್ರೆ ದ್ವಿದಳ ಧಾನ್ಯ ಯಾಕಂತೀವಂದ್ರೆ ಅದು ಈ ಬೇರಿನಾಗೆ ಸಾರಜನಕನ ಹೀರ್ಕೊಂಡು ಆ ಒಂದು ಭೂಮಿ ಫಲವತ್ತತೆಯನ್ನು ಜಾಸ್ತಿ ಮಾಡುವಂತ ಶಕ್ತಿ ದ್ವಿದಳ ಧಾನ್ಯಕ್ಕೆ ಇರ್ತದ. ಅದಕ್ಕೆ ನಾವು ಆ ಒಂದು ಬೆಳೆಯನ್ನ ಶಿಫಾರಸು ಮಾಡ್ತೀವಿ. ಒಳ್ಳೆ ಮಾಹಿತಿ ನೀಡಿದ್ರಿ. ಇನ್ನು ಕಬ್ಬಿನೊಳಗೆ ನೀರಾವರಿ ಅಂತೂ ಅನಿವಾರ್ಯ. ಈ ನೀರಿನ ನಿರ್ವಹಣೆ ಯಾವ ರೀತಿ ಇರಬೇಕ್ರಿ? ಸೊ ಈಗ ಈ ಹೊಳೆದಂಡಿಗಿರುವಂತ ರೈತರಂತೂ ನೀರಿನ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವರಿಗೆ ಬಹಳಷ್ಟು ನೀರಿನ ಒಂದು ವ್ಯವಸ್ಥೆ ಇರ್ತದೆ. ಹಿಂಗಾಗಿ ನಾವು ಅದನ್ನ ರೈತರು ಅಲ್ಲಿ ಹನಿ ನೀರು ಮಾಡ್ಕೊಂತಾರೆ. ಎಲ್ಲಿ ನೀರಿನ ಕೊರತೆ ಇರ್ತದೆ ಹನಿ ನೀರಾವರಿಯನ್ನು ಶಿಫಾರಸು ಮಾಡೋದು ಬಹಳ ಸೂಕ್ತ. ಹನಿ ನೀರಾವರಿ ಯಾಕೆ ಮಾಡಬೇಕಪ್ಪ ಅಂತಂದ್ರೆ, ಒಂದು ನೀರಿನ ಉಳಿತಾಯ ಆಗ್ತದ, ಎರಡನೇದ್ದು ಈಗ ನಾನು ಪೋಷಕಾಂಶದ ಬಗ್ಗೆ ಹೇಳಿದೆ, ಯಾವ ರೀತಿಯಿಂದ ಪೋಷಕಾಂಶ ಕೊಡಬೇಕಂತೇಳಿ ಶಿಫಾರಸು ಮಾಡಿದ ಪೋಷಕಾಂಶ ಶೇಕಡ 10% ಸಾರಜನಕ, 10% ಪೊಟ್ಯಾಶು, ಪೂರ್ಣ ಪ್ರಮಾಣದ್ದು ರಂಜಕನ್ನು ಕೊಡಬೇಕಂತೇಳಿ. ಈ ಸಾರಜನಕ ಮತ್ತು ಪೊಟ್ಯಾಶಿಯನ್ನ ಮೇಲ್ಗೊಬ್ಬರ ಅಂತ ಏನು ಕೊಡ್ತೀವಲ್ಲ, ಅದನ್ನ ನಾವು ಡ್ರಿಪ್ಪಿನ ಮುಖಾಂತರ ನೀರ ಕರಗಿಸಿ ಕೊಡಬಹುದು. ಒಂದು ಆಳುಗಳಿನ ಖರ್ಚು ಕಡಿಮೆ ಆಗತ್ತೆ. ಸೊ ನೇರವಾಗಿ ಈ ನೀರಿನ ಜೊತೆಗೆ ಪೋಷಕಾಂಶಗಳು ಬೇರಿಗೆ ಹೋಗ್ತದೆ. ಸೊ ಹಿಂಗಾಗಿ ಪೋಷಕಾಂಶ ಪೋಲಾಗಿ ಹೋಗುದು ಕಡಿಮೆ ಆಗ್ತದೆ. ಸೊ ಇಳುವರಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡು ಬರ್ತದೆ. ಒಳ್ಳೆ ರೀತಿಯಿಂದ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇರ್ತದೆ. ಮತ್ತೆ ಈ ಹನಿ ನೀರಾವರಿ ಅಂತ ಹೇಳಿದ್ರೆ, ಇನ್ ಕೆಲ ಮಂದಿ ರೈತರು ನೆಲದಲ್ಲಿ ಹಾಕುವಂತ ಹನಿ ನೀರಾವರಿಯನ್ನು ಬಳಸ್ತಾರ, ಮ್ಯಾಲ್ ಹಾಕೋದು ಬಳಸ್ತಾರ, ಇದರೊಳಗೆ ಯಾವ ಸೂಕ್ತ ಅಂತೀರಿ? ತಾವು ಏನ್ ಶಿಫಾರಸು ಮಾಡ್ತೀರಿ? ಈಗ ನೆಲದಲ್ಲಿ ಹಾಕುವಂತ ಒಂದು ಏನು ಮಣ್ಣಿನಿಂದ ಕೆಳಗೆ ಒಂದು 6 cm ಅಷ್ಟು, ಅಂದ್ರೆ ಸುಮಾರು 4-5 cm ಅಷ್ಟು ಕೆಳಗಡೆ ಹಾಕ್ತಾರ. ಅದು ಒಂದು ಎಲ್ಲೋ ಒಂದ್ ಕಡೆ ನೋಡ್ ಬಂದಿರ್ತಾರ ರೈತರು, ಅದು ಒಂದು ಫ್ಯಾಷನ್ ಆಗ್ಬಿಡ್ತು. ಹೌದ್ರಿ, ಯಾರಲ್ಲಿ ಎಲ್ಲಿ ರೈತರಲ್ಲಿ ಸ್ವಲ್ಪ ಹೆಚ್ಚಿನ ದುಡ್ಡಿದಂತ ರೈತರು ಇರ್ತಾರ, ಅವರು ಬಹಳಷ್ಟು ಉಪಯೋಗ ಮಾಡಿದ್ರು. ನಂತರ ಒಂದ್ 2-3 ಪೀಕ್ ತೆಗೆದ ನಂತರ ಆ ಪೈಪು ಎದಕ್ಕೆ ಉಪಯೋಗ ಬರುವುದಿಲ್ಲ, ಒಳಗೇನಾದ್ರೂ ನೀರನ್ನು ಅಥವಾ ಡ್ರಿಪ್ ಬಂದಾದ್ರೂ ಗೊತ್ತಾಗೋದಿಲ್ಲ, ಇಲಿ ಕಡಿದಿದ್ರು ಗೊತ್ತಾಗೋದಿಲ್ಲ. ಅದು ಒಂದ್ ಪೀಕ್ ಆದ ನಂತರ ಅದನ್ನ ತೆಗೆದು ಹೋಗದ್ ಬಿಡ್ತಾರ, ಬಹಳಷ್ಟು ಖರ್ಚಾಗಿರ್ತದೆ. ನಾವು ರೈತರಲ್ಲಿ ವಿನಂತಿ ಏನಪ್ಪ ಅಂತಂದ್ರ, ಈ ನೆಲದಾಗ ಹಾಕುವಂತ ಹನಿ ನೀರಾವರಿ ಬದಲು ಮೇಲ್ಮೈ ಹನಿ ನೀರಾವರಿ ಮಾಡಿದ್ರಪ್ಪ ಅಂತಂದ್ರೆ, ಆ ಪೈಪಿಗೆ ಏನಾಗತ್ತ, ನೀರ್ ಬೀಳಕತ್ತದೋ ಇಲ್ಲೋ, ಏನಾದ್ರೂ ಇಲಿ ಕಡಿಯಾಕತ್ತದೋ, ಅಥವಾ ಕಬ್ಬು ಕಟಾವ್ ಮಾಡುವ ಹೊತ್ತಿನಾಗ ಆ ಪೈಪ್ ಸುತ್ತಕೊಂಡು ಇಟ್ಟು ನಂತರ ಮತ್ತೊಂದು ಬೆಳೆಗೂ ನಾವು ಉಪಯೋಗ ಮಾಡಬಹುದು. ನಾವು ಅದನ್ನ ಮೇಲ್ಮೈ ಹನಿ ನೀರಾವರಿ ಪದ್ಧತಿನ ಮಾಡುವುದು ಬಹಳ ಸೂಕ್ತ. ಇನ್ನು ಕೆಲ ರೈತರು ತಾವು ಇದೀಗ ಹೇಳ್ತಾ ಇದ್ರಿ, ಮಸಾರಿ ಭೂಮಿಯಲ್ಲಿ ಮಡ್ಡಿ ಭೂಮಿಯಲ್ಲಿ ಕೂಡ ಬೆಳೀತಾ ಇರ್ತಾರಂತ, ಅವರಿಗೆ ನೀರು ಜಾಸ್ತಿ ಬೇಕಾಗ್ತದೆ. ಹೌದು, ಅವರು ಕೂಡ ಈ ಹನಿ ನೀರಾವರಿ ಅಳವಡಿಸಿಕೊಂಡ್ರೆ ತೇವಾಂಶವನ್ನು ಕಾಪಾಡ್ಕೊಳ್ಬೇಕಾದ್ರೆ ಏನು ಕ್ರಮಗಳನ್ನು ಅನುಸರಿಸಿದ್ರೆ ಅವರಿಗೆ ಒಂದು ಒಳ್ಳೆಯ ಇಳುವರಿ ಪಡಿಬಹುದ್ರಿ? ಈಗ ಏನಾಗ್ತದೆ, LPH ಅಂತೀವಿ, ಲೀಟರ್ ಪರ್ ಹವರ್, ಅಂದ್ರೆ ಡ್ರಿಪ್ಪರ್ ಕೆಪಾಸಿಟಿ. ಈಗ ಉದಾಹರಣೆಗೆ ಹೇಳಬೇಕಂತಂದ್ರೆ, 4 liter ಪ್ರತಿ ತಾಸಿಗೆ ಆ ಡ್ರಿಪ್ಪರ್ ಇಂದ ನೀರು ಬೀಳುತ್ತದೆ ಅನ್ನೋದು ಒಂದು ಉದಾಹರಣೆ ತಗೊಳ್ಳೋಣ. ಅದೇ ಬಹಳಷ್ಟು ಡ್ರಿಪ್ಪರ್ ಅದೇ ರೀತಿಯಿಂದ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಅಕಸ್ಮಾತ್ ಅಂತ ಮಸಾರಿ ಭೂಮಿ ಮಡ್ಡಿ ಭೂಮಿ ಇತ್ತಪ್ಪ ಅಂತಂದ್ರೆ, ಲಗುನ ತೊಯ್ದಿಲ್ಲ ಅನ್ನುವಂಥದ್ದು ನಮಗೆ ಈ ಸಂಶಯ ಇದ್ರೆ, ಅಂತಲ್ಲಿ ಈಗ ನಾವು ಎರಿ ಭೂಮಿ ಇತ್ತಪ್ಪ ಅಂತಂದ್ರೆ ಬ್ಯಾಸಿಗೆ ಹೊರತುಪಡಿಸಿ ಉಳಕಿ ಟೈಮ್ನಾಗ ಪ್ರತಿ 3 ದಿವಸಕ್ಕೆ 1-1.5 or 2 hours ಡ್ರಿಪ್ ರನ್ ಮಾಡಂತೀವಿ. ಬ್ಯಾಸಗಿತ್ತಪ್ಪ ಅಂತಂದ್ರೆ 3-3.5 hours ರನ್ ಮಾಡಂತೀವಿ. ಅದು ಇಲ್ಲಿ ನಿಮಗೇನಾದ್ರೂ ನೀರ ತೊಯ್ತದ ಇಲ್ಲೋ ಅನ್ನುವಂತ ಸಂಶಯ ಇತ್ತಪ್ಪ ಅಂತಂದ್ರೆ, ಅಲ್ಲಿ ನಾವು ಡ್ರಿಪ್ ಚಾಲು ಮಾಡುವಂತ ಒಂದು ಟೈಮ್ ಅನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ತೇವಾಂಶ ಆರಿ ಹೋಗದಂಗೆ ಏನಾದರೂ? ಈಗ ತೇವಾಂಶ ಆರಿ ಹೋಗಬಾರ್ದಂತಂದ್ರೆ, ಒಂದು ಈಗ ಮೊದಲನೇ ಹಚ್ಚ ಕಬ್ಬಿಗಂತೂ ಏನ್ ಮಾಡಕ್ ಆಗುದಿಲ್ಲ, ಯಾಕಂದ್ರೆ ಅಲ್ಲಿ ಹೊದಿಕೆ ಹೊರಗಿನ ತಂದು ರೌದಿ ಹಾಕುವುದಂತೂ ಬಹಳ ಕಷ್ಟ. ಅಂತ ಸಮಯದಲ್ಲಿ ನಾವು ಏನು ಮೊದಲನೇ ಕಬ್ಬು ಕಟಾವು ಮಾಡ್ತೀವಿ, ರೌದಿ ಏನು ಉಳಿತದ ಅದನ್ನ ಸುಡು ಬದಲಿ. ರೈತರು ಬಹಳಷ್ಟು ಮಂದಿ ಏನು ಒಂದು ಪ್ರಾಕ್ಟೀಸ್ ಐತಪ್ಪ ಅಂತಂದ್ರೆ, ಕಬ್ಬು ಕಟಾವು ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದನ್ನ ಸುಟ್ಟು ಬಿಡೋದು ರೌದಿ. ಅದು ಮಾಡೋ ಬದಲಿ ಅದ್ರ ಮೇಲೆ ಏನಾದ್ರೂ ನಾವು ಹೊದಿಕೆಯಾಗಿ ಉಪಯೋಗ ಮಾಡಿದೇವಪ್ಪ ಅಂತಂದ್ರೆ, ಒಂದು ತೇವಾಂಶ ಕಾಪಾಡ್ತದೆ, ಎರಡನೇದು ಈ ವರ್ಷ ಇಲ್ಲ ಮುಂದಿನ ವರ್ಷ ಎಲ್ಲ ರೌದಿ ಎಲ್ಲ ಕಳೆದಕ್ಕೆ ಗೊಬ್ಬರ ಆಗ್ತದ, ಸಾವಯವ ಪದಾರ್ಥ ಜಾಸ್ತಿ ಆಗ್ತದ, ನೀರು ಹಿಡ್ಕೊಳ್ಳುವಂತ ಶಕ್ತಿ ಭೂಮಿಗೆ ಜಾಸ್ತಿ ಆಗತ್ತ. ಅದಕ್ಕೆ ಈ ರೌದಿಯನ್ನ ಕಾಪಾಡುವಂತದ್ದು ಬಹಳ ಮುಖ್ಯ. ಸುಡುವುದ್ರಲ್ಲಿ ಒಂದು ಕಾರಣ ಇದೆ, ರೈತರು ಅಷ್ಟೊಂದು ದಡ್ರಲ್ಲ. ಈಗ ರೌದಿ ಬಿಟ್ಟಿವ ಅಂತಂದ್ರೆ ಹೈ ನೀರ್ ಮಾಡಿದ್ರೆ ನೀರು ಸರಿಯಾಗಿ ಹರಿಯುವುದಿಲ್ಲ, ಅಲ್ಲಲ್ಲೇ ನೀರು ಒಡೆದಕ್ಕಿರಿಂದ ಬೇರೆ ಬೇರೆ ಕಡೆ ಹೋಗ್ತದ. ಅದಕ್ಕೆ ಮತ್ತೆ ಗಳೆ ಮಾಡಕ್ಕಾಗುದಿಲ್ಲ, ಒಳಗೇನಾದ್ರೂ ರೆಂಟೆ ಗಿಂಟೆ ಹೊಡಿಬೇಕಂತಂದ್ರೆ ಇವೆಲ್ಲ ರೌದಿ ಎಲ್ಲ ಬಾಯಿ ತುಂಬಕೋತದ ಅದಕ್ಕಂತ ಹೇಳಿಕೆ ಮಾಡ್ತಾರೆ. ಆದ್ರೆ ನಾವು ಹೇಳೋದೇನಂತಂದ್ರೆ ಕಬ್ಬಿನಲ್ಲಿ ಒಂದ್ಸಲ ನಾಟಿ ಮಾಡಿದ ನಂತರ ಒಂದು ಕಬ್ಬು ಕಟಾವು ಮಾಡಿ ಕುಳೆ ಕಬ್ಬಿಗೆ ಏನೈತಲ್ಲ ನಾವು ಒಳಗೆ ಗಳೆ ಮಾಡೋದು ಬೇಕಾಗಿಲ್ಲ ಅಂತ ವಿಜ್ಞಾನ ಹೇಳ್ತದ. ಇವ್ ರೈತರು ಏನ್ ಹೇಳ್ತಾರ, ಇಲ್ಲ ಹಳೆ ಬೇರು ಕತ್ತರಿಸಬೇಕು ಹೊಸ ಬೇರು ಬರ್ಬೇಕಂತೇಳಿ. ಕುಳೆ ಕಬ್ಬು ಯಾವಾಗ್ಲೂ ಹೊಸ ಬೇರ್ ಮೇಲೆ ಬೆಳೆಯುವಂತದ್ದು, ಹಳೆ ಬೇರು ಉಳಿಯುದೇ ಇಲ್ಲ, ಹಳೆ ಬೇರು ಇವತ್ತಿಲ್ಲ ನಾಳೆ ಕಳೆತು ಹೋಗ್ಬಿಡ್ತದ. ಅದನ್ನ ರೌದಿ ಒಂದು ನಿರ್ವಹಣೆ ಮಾಡುದು ಬಹಳ ಸೂಕ್ತ. ಒಟ್ಟಾರೆ ಸುಡುವುದು ತಪ್ಪೇ ಅಂತ ಹೇಳ್ತಾ, ಈಗ ನೀವು ಏನ್ ಕುಳೆ ಕಬ್ಬು ಅಂತ ಹೇಳ್ತಾ ಇರ್ತಿರಲ್ಲ, ಈ ಕುಳೆ ಕಬ್ಬಿನ ನಿರ್ವಹಣೆ ಯಾವ ರೀತಿ ಮಾಡ್ಬೇಕ್ರಿ? ಈಗ ಕುಳೆ ಕಬ್ಬದ ಬಗ್ಗೆ ಈಗ ನಾವು ಹಚ್ಚ ಕಬ್ಬಿಗೆ ಎಷ್ಟು ಕಾಳಜಿ ತಗೋತೀವಿ ಅದಕ್ಕಿಂತ ಜಾಸ್ತಿ ಕಾಳಜಿ ನಾವು ಕುಳೆ ಕಬ್ಬಿಗೆ ತಗೋಬೇಕಾಗ್ತದೆ. ಸಂಶೋಧನೆ ಏನ್ ಹೇಳ್ತದ ಅಂತಂದ್ರೆ ಹಚ್ಚ ಕಬ್ಬಕ್ಕಿಂತ ಕುಳೆ ಕಬ್ಬು ಮೊದಲನೇ ಕುಳೆ ಶೇಕಡ 10% ಇಳುವರಿ ಜಾಸ್ತಿ ಬರಬೇಕು ನಮ್ಮ ಸಂಶೋಧನೆ ಹಿಂಗ್ ಹೇಳ್ತದೆ. ಆದ್ರೆ ರೈತರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಹಚ್ಚ ಕಬ್ಬಕ್ಕಿಂತ ಕುಳೆ ಶೇಕಡ 20% ಇಳುವರಿ ಕಡಿಮೆ ತಗೋತಾರೆ ರೈತರು. ಕಾರಣ ಇಷ್ಟೇ, ನಾವು ಹಚ್ಚ ಕಬ್ಬಿಗೆ ಎಷ್ಟು ಕಾಳಜಿ ತಗೋತೀವಿ ಅದು ಅದನ್ನ ನೀರು ನಿರ್ವಹಣೆ ಇರಬಹುದು, ಪೋಷಕಾಂಶ ನಿರ್ವಹಣೆ ಇರಬಹುದು, ಅಥವಾ ಯಾವುದೇ ಒಂದು ಇದರದ್ದು ಕಳೆಯ ನಿರ್ವಹಣೆ ಇರಬಹುದು, ಹಚ್ಚ ಕಬ್ಬಿಗೆ ತಗೊಳ್ಳೋಷ್ಟು ಕಾಳಜಿ ನಾವು ಕುಳೆ ಕಬ್ಬಿಗೆ ತಗೊಳ್ಳೋದಿಲ್ಲ. ಅದಕ್ಕೆ ನಾವು ಕುಳೆ ಕಬ್ಬಿಗೂ ಅಷ್ಟೇ ರೀತಿಯಿಂದ ಕಾಳಜಿ ತಗೊಂಡೇವು ಅಂತಂದ್ರೆ, ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ಈಗ ಕುಳೆ ಕಬ್ಬು ನಾವು ಕಟಾವು ಮಾಡಿದ ತಕ್ಷಣ ಚಿಗುರು ಬರ್ತಿರ್ತದ, ಚಿಗುರು ಬರುವತ್ನಾಗ ಏನಾಗುತ್ತೆ, ನಡು ಮಷೀನ್ ಅಡ್ಡಾಡ್ತಿರ್ತದ ಅಥವಾ ಯಾವುದೋ ಒಂದು ಸಂದರ್ಭ ನಾವು ಅಡ್ಡಾಡಿ ಕೆಲವೊಂದು ಕುಳೆ ಡ್ಯಾಮೇಜ್ ಆಗಿರ್ತದ. ಆ ಕುಳೆ ಎಲ್ಲೆಲ್ಲಿ ಗ್ಯಾಪ್ ಇರ್ತದ ಅಲ್ಲಿ ನಾವು ಬೇರೆ ಕಡೆ ಎಲ್ಲಿಂದ ಒಂದು ಸಸಿ ಏನ್ರಿ ಅಥವಾ ಒಂದು ಗಣಿಕೆ ತಂದಕ್ಕಿರಿಂದ ಗ್ಯಾಪ್ ಅಲ್ಲಿ ಹಚ್ಚಿದೆವು ಅಂತಂದ್ರೆ ಪ್ರತಿ ಹೆಕ್ಟರ್ಗೆ ಎಷ್ಟು ಸಂಖ್ಯೆ ಬೇಕು ಆ ಸಂಖ್ಯೆ ಕಾಪಾಡದಂಗಾಗತ್ತ, ಅದನ್ನ ನಾವು ಯಾರು ವಿಚಾರ ಮಾಡುದಿಲ್ಲ. ಇದು ಒಂದನೇದ್ದು. ಎರಡನೇದ್ದು ಈ ಕೋಲಿ ಸೌರ ಅಂತೀವಿ ನಾವು, ಕಬ್ಬು ಕಟಾವು ಆದ ನಂತರ ಗ್ಯಾಂಗ್ನವರು ಕಬ್ಬು ಕಟಾವು ಮಾಡ್ತಾರ. ಸೊ ಅಲ್ಲೆಲ್ಲೆಲ್ಲೆಲ್ಲಿ ಮೊಳಕಾಲ ಮಟ್ಟ 1.5 ಫೂಟ್ 2 ಫೂಟಿನ ಕಬ್ಬು ಹಂಗ ಬಿಟ್ಟು ಹೋಗ್ಬಿಡ್ತಿರ್ತಾರ ಯಾರು ಗ್ಯಾಂಗ್ನವರು. ನಮ್ ಕೆಲಸ ಏನಪ್ಪಾ ಅಂತಂದ್ರ ಒಂದು ಹರತವಾದಂತ ಒಂದು ಕೊಯ್ತಾನೋ ಕುಡುಗೋಲು ತಗೊಂಡು ಆ ಒಂದು ಕೋಲಿ ಇರ್ತದ ಅದನ್ನ ನಾವು ನೆಲ ಸಮನಾಗಿ ನಾವು ಅದನ್ನ ಸವರ್ಕೊಂತ ಹೋದೇವು ಅಂತಂದ್ರೆ ಯಾವಾಗ್ಲೂ ಕುಳೆ ಮಣ್ಣಿನಾಗಿಂದ ಕುಳೆ ಬರ್ತದ. ನಾವು ಅದನ್ನ ಮ್ಯಾಲಿನ ಕೋಲಿ ಹಂಗ ಬಿಟ್ಟು ಬಿಟ್ಟೆವು ಅಂತಂದ್ರ ಕೋಲಿ ಒಳಗೆ ಕುಳೆ ಚಿಗರ್ತದ. ಕೋಲಿ ಒಳಗೆ ಕುಳೆ ಚಿಗರ್ತೆ ಅಂತಂದ್ರ ಮಣ್ಣಿಗೆ ಸಂಪರ್ಕ ಬರುದಿಲ್ಲ. ಸೊ ಮಣ್ಣಿಗೆ ಸಂಪರ್ಕ ಬರಲಿಲ್ಲ ಅಂತಂದ್ರೆ ಕುಳೆ ಬೆಳೆ ಬಿಳಕ್ ಚಾಲು ಆಗ್ಬಿಡ್ತದೆ. ಸೊ ಹಿಂಗಾಗಿ ಕೋಲಿ ಸೌರುವಂತದ್ದು ಈ ರೌದಿ ನಿರ್ವಹಣೆ ಇರಬಹುದು, ಪೋಷಕಾಂಶ ನಿರ್ವಹಣೆ. ಪೋಷಕಾಂಶ ನಾವು ಹಚ್ಚ ಕಬ್ಬಿನಕ್ಕಿಂತ ಕುಳೆ ಕಬ್ಬಿಗೆ ಶೇಕಡ 10% ಹೆಚ್ಚಿನ ಪೋಷಕಾಂಶ ಉಪಯೋಗ ಮಾಡಿ ಅಂತ ಹೇಳ್ತೀವಿ. ಆದ್ರೆ ನಮ್ಮಲ್ಲಿ ರೈತರು ಯಾರು ಅಷ್ಟೊಂದು ಅದ್ರ ಬಗ್ಗೆ ಕಾಳಜಿ ತಗೊಳ್ಳುದಿಲ್ಲ. ಹಚ್ಚ ಕಬ್ಬಿಗಿಂತ ಕುಳೆ ಕಬ್ಬಿಗೆ ಕಡಿಮೆ ಪ್ರಮಾಣದ ಪೋಷಕಾಂಶ ಕೊಡ್ತಾರೆ. ಈ ರೀತಿಯಿಂದ ನಾವು ಕುಳೆ ಕಬ್ಬಿನ ಇಳುವರಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆಗಳು. ಈಗ ತಾವು ಏನ್ ಹೇಳಿದ್ರಲ್ಲ, ಎಲ್ಲಾ ತಾಂತ್ರಿಕತೆಗಳನ್ನ ಬಳಸ್ಕೊಂಡ್ಬಿಟ್ಟು ತಾವು ಹೇಳಿದಂತ ಶಿಫಾರಸು ಗೊಬ್ಬರಗಳನ್ನ ನೀಡಿದಾಗ ಎಷ್ಟು ಇಳುವರಿ ಪಡಿಬಹುದು ಪ್ರತಿ ಎಕರೆಗೆ? ಈಗ ಸರಾಸರಿ ನಮ್ಮ ಒಂದು ಸಂಶೋಧನೆ ಪ್ರಕಾರ ಅಂದ್ರೆ ಅದು ಈ ತಳಿಯ ಒಂದು ಅನುವಂಶಿಕ ಇದನ್ನ ನೋಡಿದೆವು ಅಂತಂದ್ರೆ ಬಹಳಷ್ಟಿದೆ. ಆದ್ರೆ ನಮ್ಮ ಒಂದು ನಿರ್ವಹಣೆ, ನಾವು ಶಿಫಾರಸು ಮಾಡಿದಂತ ಒಂದು ಪೋಷಕಾಂಶ ನಿರ್ವಹಣೆ ಇರಬಹುದು, ಶಿಫಾರಸು ಮಾಡಿದಂತ ತಳಿ, ಅದಕ್ಕೆ ಬೇಕಾದಂತ ಒಂದು ಬೀಜ, ಅಂದ ಬಿತ್ತುವಂತ ಅದನ್ನ ನಾಟಿ ಮಾಡುವಂತ ಹಂಗಾಮ, ಅವನ್ನೆಲ್ಲ ಲೆಕ್ಕಕ್ಕೆ ತಗೊಂಡೆವು ಅಂತಂದ್ರೆ ಪ್ರತಿ ಎಕರೆಕ್ಕೆ 50-60 ಟನ್ನು ಇಳುವರಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಐತೆ. ಸರಾಸರಿ ಇಳುವರಿ ಹೇಳ್ತಾ ಇರೋದು. ನಾನು ರೈತರ ಜೊತೆ ಸಂಪರ್ಕ ಇದ್ಕೊಂಡು ಫ್ಯಾಕ್ಟರಿ ಎವರೇಜ್ ಇಳುವರಿ ನಾವು ತಗೊಂಡೆವು ಅಂತಂದ್ರೆ, ಫ್ಯಾಕ್ಟರಿ ಎವರೇಜ್ ಅಂದ್ರೆ ಎಲ್ಲಾ ರೈತರು ಸೇರ್ಕೊಂಡು ಹಚ್ಚ ಕಬ್ಬಿಂದು 35-40 ಇರ್ತದೆ, ಕುಳೆದ್ದು 25-30 ಟನ್ ಇರ್ತದೆ. ಇದು ಉಲ್ಟಾ ಆಗ್ಬೇಕು. ಸೊ ಅದಕ್ಕೆ ನಾವು ಅಂದ್ರೆ ನಾವು ಹೇಳದಂತ ಕೆಲವೊಂದು ತಾಂತ್ರಿಕತೆಯನ್ನ ಇನ್ನೊಂದು ಕೆಲವೊಬ್ಬ ರೈತರು ನಾವು ಶಿಫಾರಸು ನಾವೇನ್ ಹೇಳ್ತೀವಲ್ಲ ಇಳುವರಿ ಅದಕ್ಕಿಂತ ಹೆಚ್ಚಿಗೆ ಇಳುವರಿ ತಗೊಂಡ್ ರೈತರು ಅದಾರ ಇಲ್ಲಂತಲ್ಲ. ಆದ್ರೆ ಸರಾಸರಿ ನಮಗ ನಾವು ಮಾಡಿದಂತ ಖರ್ಚಿಗೆ ಮತ್ತೆ ನಾವು ದುಡದಂತ ಇದಕ್ಕೆ ಪ್ರತಿಫಲ ಸಿಗಬೇಕಾಗಿತ್ತಂದ್ರೆ ನಾವು ಪ್ರತಿ ಎಕರೆಕ್ಕೆ ಕನಿಷ್ಠ ಒಂದು 40 ಟನ್ನರ ಇಳುವರಿ ಪಡಿಬೇಕಾಗ್ತದೆ. ಸೊ ಪಡಿಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಕಬ್ಬಿನ ಬೇಸಾಯ ತಾಂತ್ರಿಕತೆಗಳ ಕುರಿತು. ಆದಾಗ್ಯೂ ಕೂಡ ರೈತರಲ್ಲಿ ಕೆಲವು ಏನು ಬೇರೆ ಪ್ರಶ್ನೆಗಳು ಇದ್ರೆ ತಮ್ಮನೇನಾದ್ರೂ ಸಂಪರ್ಕಿಸಬೇಕಾದ್ರೆ ಎಲ್ಲಿ ಬಂದು ಭೇಟಿಯಾಗ? ಒಂದು ನನ್ನ ಸಂಪರ್ಕ ನನ್ನ ನಂಬರ್ ಹೇಳ್ತೇನೆ, ಆ ನಂಬರ್ ಮುಖಾಂತರ ಸಂಪರ್ಕ ಮಾಡಬಹುದು. ನಂದು ಮೊಬೈಲ್ ಸಂಖ್ಯೆ 9448906177. ಇದು ಇಂಗ್ಲಿಷ್ನಾಗ 9448906077. ಇದು ನನ್ನ ದೂರವಾಣಿ ಸಂಖ್ಯೆ. ಉಪನ್ಯಾಸದಲ್ಲಿ ಇರೋದ್ರಿಂದ ಸ್ವಲ್ಪ ನಾನು ಮೊಬೈಲ್ ಅನ್ನ ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ತೇನೆ. ನೀವು ಸಾಯಂಕಾಲ 5-8 ಮಾತಾಡಿದ್ರೆ ಬಹಳ ಸೂಕ್ತ. ಸೊ ಇದು ನಮ್ಮ ಕೃಷಿ ಮಹಾವಿದ್ಯಾಲಯ ವಿಜಯಪುರದಲ್ಲಿ ನಾವು ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೀವು ಯಾವಾಗಾದ್ರೂ ನಿಮಗೆ ಸಮಯ ಸಿಕ್ಕಾಕರ ಅಥವಾ ಬಿಜಾಪುರಕ್ಕೆ ಬಂದಾಕರ ಅಥವಾ ಕೃಷಿ ಮೇಳಕ್ಕೆ ಬಂದಾಕರ ನಂಗೆ ಸಂಪರ್ಕ ಮಾಡಿದ್ರು ಸೊ ನಿಮ್ಗೆ